ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಈಶ್ವರಚಂದ್ರ ವಿದ್ಯಾಸಾಗರನನ್ನ ಸರಿಯಾಗಿ ಹಿಡಿದುಕೊಂಡು ಬಿಟ್ಟಿದ್ದಾರೆ. ಸರಿಯಾದ ವ್ಯಕ್ತಿಗಳು ಸಿಕ್ಕಿದರೆ ಮಾತನಾಡುವವರಿಗೆ ದೊಡ್ಡ ಹಬ್ಬ. ಸುಮ್ಮನೆ ಕೇಳ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಎಲ್ಲೆಲ್ಲಿಂದಲೋ ಸ್ಫೂರ್ತಿ ಬರುತ್ತೆ, ಹೇಳ್ತಾ ಇರ್ತಾನೆ ಮನುಷ್ಯ. ಅದು ಅರ್ಥ ಮಾಡಿಕೊಂಡು ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗಲಂತೂ ಎಲ್ಲಿಲ್ಲದ ಸ್ಫೂರ್ತಿ. ಇದು ಎಲ್ಲರಿಗೂ ಸಮ, ಶ್ರೀರಾಮಕೃಷ್ಣರಿಗೂ ಕೂಡ. ಆದ್ರಿಂದ ಅವರು ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಉದಾಹರಣೆಗಳ ಮೇಲೆ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಯಾವುದೇ ಬಗೆಯ ಶಾಸ್ತ್ರಜ್ಞಾನವನ್ನು ಮಾಡಿಕೊಳ್ಳದೆ ಇರುವಂತಹ ಶ್ರೀರಾಮಕೃಷ್ಣರು ಅಗ್ರಮಾನ್ಯನಾದಂತಹ ಪಂಡಿತನ ಮುಂದೆ ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ತಿಳಿಯಪಡಿಸುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಾಸ್ತ್ರಜ್ಞಾನ ಉಳ್ಳವರ ಮುಂದೆ ಎಂತಹ ಘನವಾದ ವಿಚಾರಗಳನ್ನೇ ಆಗಲಿ ಅತ್ಯಂತ ಸರಳವಾದ ಶಬ್ದಗಳಲ್ಲಿ ಹೇಳ ಹೊರಟಾಗ ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ಹೇಳ ಹೊರಟಾಗ ಅವರಿಗದು ಸಪ್ಪೆ ಅನಿಸ್ತದೆ. ಇದೇ ಉಪನ್ಯಾಸ ಮಂದಿರದಲ್ಲಿ ನಾನು ಹಿಂದೆ ಒಮ್ಮೆ ಭಗವದ್ಗೀತೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಸರಳವಾದ ವಾಕ್ಯ ಪ್ರಯೋಗವನ್ನು ಮಾಡ್ತಾ ಆ ಭಗವದ್ಗೀತೆಯ ಘನೀಭೂತವಾದ ಘನವಾದ ಉದಾತ್ತವಾದ ವಿಚಾರಗಳನ್ನು ವಿವರಿಸುತ್ತಾ ಇದ್ರೆ ಒಬ್ಬ ಭಕ್ತೆ ಹೇಳಿದ್ರು, ಸ್ವಾಮೀಜಿ ಸ್ವಲ್ಪ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸಿ ಮಾತಾಡಬಾರ್ದೆ. ಆಶ್ಚರ್ಯವಾಯ್ತು ನನಗದನ್ನು ಕೇಳಿ. ತತ್ವ ದೊಡ್ಡದಾಗಿರಬೇಕು, ಶಬ್ದಗಳು ಸರಳವಾಗಿರಬೇಕು. ಈಗೇನಾಗಿದೆ, ತತ್ವ ಅದೆಲ್ಲೋ ಹೋಗಿಬಿಟ್ಟಿದೆ, ಶಬ್ದ ಮಾತ್ರ ಇದೆ. ಆದ್ರಿಂದಲೇ ಜನರಲ್ಲಿ ಜಾಗೃತಿ ಆಗ್ತಾ ಇಲ್ಲ. ಕೇಳಿ ಕೇಳಿ ಕೇಳಿ ಕೂಚ್ಬಟ್ಟ, ಓದಿ ಓದಿ ಓದಿ ಕುಚ್ಚಂಬಟ್ಟ. ಎಲ್ಲ ಓದಿಯೂ ಎಲ್ಲ ಕೇಳಿಯೂ ಮನುಷ್ಯ ಇವತ್ತು ಏನು ಹೇಗೆ ಯಾಕೆ ಅಂತ ಕೇಳುವುದರಲ್ಲೇ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ತಲೆ ಒಳಗೆ ಹೋಗಿಲ್ಲ ಅಂತ. ಶ್ರೀರಾಮಕೃಷ್ಣರು ಯಾವ ಒಂದು ಅನುಭವವನ್ನು ಮಾಡಿಕೊಂಡಿದ್ದಾರೋ ಅವುಗಳೆಲ್ಲವೂ ಕೂಡ ವೇದಶಾಸ್ತ್ರಗಳಲ್ಲಿ ವೇದೋಪನಿಷತ್ತುಗಳಲ್ಲಿ ಅನಭ್ಯವಾಗಿ ವಿವರ ವಿವರವಾಗಿ ಮಂಡಿಸಲ್ಪಟ್ಟಿವೆ. ಆದರೂ ಮಂಡೆಯೊಳಗೆ ಹೋಗ್ತಾ ಇಲ್ಲ, ಕಾರಣ ಸಂಸ್ಕೃತ. ಅದರಲ್ಲೂ ಕೂಡ ಕ್ಲಿಷ್ಟವಾದ ಪದಪ್ರಯೋಗ, ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿಸುವುದಕ್ಕೋಸ್ಕರ ಸಮಾಸ ಪದಗಳನ್ನ ಮಾಡಿ ಅವುಗಳನ್ನು ವರ್ಣಿಸುವ ಪ್ರಯತ್ನ ಮಾಡಲಾಗಿದೆ ಅದರಲ್ಲಿ. ಆದ್ರಿಂದೇನೆ ಆಚಾರ್ಯರ ಮೇಲೆ ಆಚಾರ್ಯರು ಬಂದು, ಆಚಾರ್ಯರ ಮೇಲೆ ಆಚಾರ್ಯರು ಬಂದು ಅದರ ಮೇಲೆ ವ್ಯಾಖ್ಯಾನವನ್ನ, ಟೀಕೆ ಟಿಪ್ಪಣಿಗಳನ್ನ ಬರೆಯಬೇಕಾಯಿತು. ಅಷ್ಟು ಬರೆದರೂ ಕೂಡ ವೇದ ಅವೇದವಾಗಿದೆ. ಜಾತಿಕೆ ಒಳಗೆ ಹೋಗಲಿಲ್ಲ. ನಮ್ಮ ಸಾಮಾನ್ಯವಾದ ಲೌಕಿಕ ಬುದ್ಧಿಗೆ ಅಲೌಕಿಕವಾದಂತಹ ಆಧ್ಯಾತ್ಮಿಕ ವಿಚಾರಗಳು ಸುಲಭವಾಗಿ ಗ್ರಹಣೀಯವಲ್ಲ. ಅದನ್ನು ಕೂಡ ಉಪನಿಷತ್ತು, ಕಠೋಪನಿಷತ್ತು ಸಾರಿದೆ. ಕೇವಲ ಮತಿಯಿಂದ ಪಡೆಯಬಹುದಾದಂತಹದ್ದಲ್ಲ ಇದು. ಅತ್ಯಂತ ಬುದ್ಧಿವಂತರಾದ ಪಂಡಿತರಿಗೆ ಈ ವೇದ ಉಪನಿಷತ್ತು ಶಾಸ್ತ್ರಗಳು, ಬ್ರಹ್ಮಸೂತ್ರಗಳು ಇವುಗಳು ತಿಳಿಸಲು ಹೊರಟಂತಹ ಸೂಕ್ಷ್ಮ ವಿಚಾರಗಳು ಅರಿಯದೆ, ತಿಳಿಯಲಾಗದೆ ತಮ್ಮ ಮಕ್ಕಳಿಗೆ ಅವರು ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಓದಿಸುವುದರ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತಾ ಇದ್ದಾರೆ. ಅದು ಅಮೃತ ಸಾಗರ ಅಂತನ್ನುವ ಅನುಭವ ಏನಾದರೂ ಅವರಿಗೆ ಆಗಿದ್ದ ಪಕ್ಷದಲ್ಲಿ ಅವರ ವಂಶ ಪಾರಂಪರ್ಯವಾಗಿ ಅದೇ ಒಂದು ಗುಂಗಿನಲ್ಲಿ ಪ್ರಯಾಣ ಮಾಡಿ ಆ ಪಂಡಿತ ವರ್ಗದ ಮನೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆತ್ಮಾನಂದದ ಅಮಲಿನಲ್ಲೇ ಇರುವಂತೆ ಆಗಬೇಕಾಗಿತ್ತು. ಆದರೆ ಇವತ್ತು ಅವರು ತಾವು ಓದಿದಂತಹ ಜ್ಞಾನವನ್ನ ಏನೂ ಕೆಲಸಕ್ಕೆ ಬಾರದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಒಂದು ಹೊತ್ತಿನ ಊಟಕ್ಕೂ ಇದು ನಮ್ಗೆ ಏನೂ ವ್ಯವಸ್ಥೆ ಮಾಡಿಕೊಡಲಾರದ್ದು ಅಂತನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಏನು? ಅವರ ಜ್ಞಾನ ಅಮೂಲ್ಯವಾದದ್ದು, ಅದನ್ನು ಕೇಳುವವರಿದ್ದಾರೆ. ಆದರೆ ಇದನ್ನ ತಾನೇ ಅನುಭವಿಸಿ ಅಂತರಾರ್ಥವಾಗಬೇಕಾದ್ರೆ ಅನುಭವ ಬೇಕಾಗ್ತದೆ, ಅದಕ್ಕೆ ಶ್ರದ್ಧೆ ಬೇಕಾಗ್ತದೆ, ಅದಕ್ಕೆ ಸಾಧನೆ ಬೇಕಾಗ್ತದೆ. ಶ್ರೀರಾಮಕೃಷ್ಣರು ನೇರವಾಗಿ ಅಂತಹ ಸಾಧನೆಯನ್ನ ಮಾಡಿ ಮೊದಲನೇದಾಗಿಯೇ ಶಾಸ್ತ್ರದ ಗೊಡವೆಗೆ ಹೋಗದೆ ನೇರವಾಗಿ ಸಾಧನೆಯನ್ನು ಮಾಡಿ ಆ ಅಮೃತ ಕಲಶವನ್ನು ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಅಮೃತವನ್ನು ಸ್ವೀಕರಿಸುವ ಬಗೆ ಹೇಗೆ, ಪಡೆಯುವ ಬಗೆ ಹೇಗೆ, ಆ ಅಮೃತದ ಲಕ್ಷಣ ಏನು, ಅದನ್ನು ಪಡೆದವನು ಕುಡಿದವನು ಏನಾಗ್ತಾನೆ ಅನ್ನೋದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಜ್ಞಾನಿ ನೇತಿ ನೇತಿ ಮಾರ್ಗವನ್ನು ಅನುಸರಿಸಿ ವಿಷಯ ಬುದ್ಧಿಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡ್ತಾನೆ, ಆಗ ಮಾತ್ರವೇ ಅವನಿಗೆ ಬ್ರಹ್ಮದ ಸಾಕ್ಷಾತ್ಕಾರವಾಗುತ್ತದೆ. ಇದು ಮೆಟ್ಟಿಲ ಸಾಲಿನ ಹಂತಗಳನ್ನು ಒಂದೊಂದಾಗಿ ಹಿಂದೆ ಬಿಟ್ಟು ಛಾವಣಿ ಮುಟ್ಟುವ ಹಾಗೆ. ಆದರೆ ವಿಜ್ಞಾನಿ ವಿಶೇಷ ರೀತಿಯಾಗಿ ಬ್ರಹ್ಮನೊಡನೆ ಬೆರೆತು ಇನ್ನೂ ವಿಶೇಷವಾದ ಅನುಭವ ಪಡೆಯುತ್ತಾನೆ. ಆತ ಅನುಭವ ಪಡೆದುಕೊಳ್ಳುತ್ತಾನೆ ಛಾವಣಿ ಯಾವ್ಯಾವ ವಸ್ತುಗಳಿಂದ ಅಂದರೆ ಇಟ್ಟಿಗೆ ಸುಣ್ಣ, ಇಟ್ಟಿಗೆ ಚೂರು ಇವುಗಳಿಂದ ನಿರ್ಮಿತವಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲ ಸಾಲು ನಿರ್ಮಿತವಾಗಿದೆ ಅನ್ನುವುದಾಗಿ ತಿಳಿದುಕೊಳ್ಳುತ್ತಾನೆ. ನೇತಿ ನೇತಿ ಮಾರ್ಗವನ್ನು ಅನುಸರಿಸಿ, ನ ಇತಿ ಇದಲ್ಲ ಇದಲ್ಲ ಎಂಬ ಮಾರ್ಗವನ್ನು ಅನುಸರಿಸಿ ಯಾವ ವಸ್ತುವನ್ನು ಬ್ರಹ್ಮ ಎಂಬುದಾಗಿ ಅರಿತುಕೊಂಡನೋ ಅದೇ ವಸ್ತುವೇ ಜೀವ ಜಗತ್ತಾಗಿಯೂ ಇರುವುದು ಅಂತನ್ನೋದು ಅವನ ಅರಿವಿಗೆ ಬರುತ್ತದೆ, ವಿಜ್ಞಾನಿಗೆ ಕಂಡುಬರುತ್ತದೆ. ಯಾರು ನಿರ್ಗುಣನೋ ಆತನೇ ಸಗುಣ ಎಂಬುದಾಗಿ. ಇದನ್ನು ನಾವು ಕಳೆದ ಶನಿವಾರ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಇದೇ ಕೊನೆಯ ವಾಕ್ಯವಾಗಿ ನಾವು ಪರಿಶೀಲಿಸಿದ್ದೇವೆ. ಯಾವುದು ನಿರ್ಗುಣ ಬ್ರಹ್ಮನೋ ಅವನೇ ಸಗುಣ ಬ್ರಹ್ಮ ಅಂತನ್ನುವ ಅನುಭವ ಆಗ್ತದೆ. ಇಲ್ಲದೆ ಹೋದ್ರೆ ನಿರ್ಗುಣವೇ ಸರಿ ಸಗುಣ ಸರಿ ಅಲ್ಲ, ಅಥವಾ ಸಗುಣವೇ ಸರಿ ನಿರ್ಗುಣ ಇಲ್ಲ ಅಂತನ್ನುವ ಈ ಒಂದು ತರ್ಕ ವಿತರ್ಕ ಹುಟ್ಟಿ ಬಾಕಿ ಉಳಿದವರನ್ನೆಲ್ಲ ಗಲಿಬಿಲಿಗೆ ಗುರಿ ಮಾಡಿಬಿಡ್ತಾರೆ. ಅರ್ಧಂಬರ್ಧ ಜ್ಞಾನ ಅಪಾಯಕಾರಿ. ಇಲ್ಲಿ ಶ್ರೀರಾಮಕೃಷ್ಣರು ಪೂರ್ಣವಾದ ಜ್ಞಾನವನ್ನು ಪಡೆದು ಅದರ ಬಗ್ಗೆ ಹೇಳ್ತಾರೆ. ಯಾರು ಸುಮ್ಮನೆ ತಿಳಿದುಕೊಂಡಿದ್ದಾನೋ ಅವನು ಜ್ಞಾನಿ. ವಿಜ್ಞಾನ ಅವಸ್ಥೆಯನ್ನು ತಲುಪತಕ್ಕಂಥದ್ದೊಂದಿದೆ ಅಂತನ್ನೋದನ್ನು ಹೇಳಿ, ಆ ವಿಜ್ಞಾನದಿಂದ ನಾವು ನೋಡಿದಾಗ ಯಾವುದು ಛಾವಣಿಯೋ ಅದೇ ಮೆಟ್ಟಿಲು. ಛಾವಣಿ ಅಂದ್ರೇನು? ಟೆರೈಸ್, ತಾರಸಿ. ಆ ತಾರಸಿಗೆ ಹತ್ತಬೇಕಾದ್ರೆ ಮೆಟ್ಟಿಲು ಏರ್ಕೊಂಡು ಹೋಗಬೇಕು. ಆ ಮೆಟ್ಟಿಲು ನಮಗೆ ಮೊದಲು ಬೇಕು, ಕೊನೆಗೆ ಇಳಿದುಕೊಂಡು ಬರಬೇಕಾದರೂ ಅದೇ ಬೇಕು. ಆ ಮೆಟ್ಟಿಲು ನೇರ್ಕೊಂಡು ಹೋಗುವಾಗ ಅವನು ತಿಳ್ಕೊಂಡಿರ್ತಾನೆ ಇದು ಬರೀ ಇಟ್ಟಿಗೆ ಸುಣ್ಣ ಅಂತ. ಚಾವಣಿ ನೀರಿನ ಮೇಲೆ ನೋಡ್ತಾನೆ ಅದು ಕೂಡ ಅದೇನೆ. ಆಮೇಲೆ ಇಳಿದು ಬರುವಾಗ ನೋಡ್ತಾನೆ ಯಾವುದು ಚಾವಣಿ ಮೇಲೆ ಇದೆಯೋ ಅದೇ ಮೆಟ್ಟಲಲ್ಲೂ ಕೂಡ ಇದೆ ಅಂತ. ಈ ಮಾತಿನ ಅರ್ಥ ಏನು? ಒಂದು ಎರಡು ಶಬ್ದಗಳಿವೆ, ಪ್ರಾಪ್ಯ, ಪ್ರಾಪಕ. ಚಾವಣಿ ಪ್ರಾಪ್ಯ, ಮೆಟ್ಟಿಲು ಪ್ರಾಪಕ. ಪ್ರಾಪಕನೂ ಅವನೇ, ಪ್ರಾಪ್ಯವೂ ಅವನೇ. ಮೆಟ್ಟಿಲು ಪ್ರಾಪಕ, ಪ್ರಾಪ್ಯವನ್ನು ಪ್ರಾಪ್ತಿ ಮಾಡಿಸಿಕೊಡುವಂತಹದ್ದು ಪ್ರಾಪಕ. ಪ್ರಾಪಕನೂ ಅವನೇ, ಪ್ರಾಪ್ಯವೂ ಅವನೇ ಅಂತ ಹೇಳಿದಾಗ ಶ್ರೀರಾಮಕೃಷ್ಣದ ಮಾತು ಅದಕ್ಕೆ ಹೇಗೆ ಹೊಂದಿಕೆಯಾಗ್ತದೆ? ಚಾವಣಿಯೂ ಅವನೇ, ಮೆಟ್ಟಿಲು ಅವನೇ. ಭಗವಂತನನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ನಮಗೆ ಅವನೇ ಮೆಟ್ಟಿಲಾಗಿ ಬರಬೇಕಾಗಿದೆ. ಅವನು ತಾನೇ ಮೆಟ್ಟಿಲಾಗಿ, ನಾವು ಅದನ್ನು ಏರುವಂತೆ ಮಾಡ್ತಾನೆ. ಏರಿದ ಮೇಲೆ ಮೆಟ್ಟಿಲು ಯಾವುದೋ ಕೊನೆಗೆ ನಾವು ಹೊಂದಿದ್ದು ಅದೇ ಅಗತ್ಯಕೃತ ಅನುಭವವನ್ನು ಮಾಡಿಸಿಕೊಡ್ತಾನೆ. ನಿಜವಾದ ಅನುಭವ ಆದಾಗ ಅಲ್ಲಿ ವಾದ ಪ್ರತಿವಾದ ಇರೋದಿಲ್ಲ. ಅಲ್ಲಿ ವಿರುದ್ಧವಾದ ಮಾತುಗಳನ್ನು ಆಡುವಂತಹ ಸಂದರ್ಭ ಬರೋದಿಲ್ಲ. ಸುಸಂಬದ್ಧವಾಗಿ ಮಾತನಾಡೋದಕ್ಕೆ ಅವನು ಸಮರ್ಥನಾಗ್ತಾನೆ. ಕಾರಣ ಅವನು ಸತ್ಯದ ಸತ್ಯ ಸಾಕ್ಷಾತ್ಕಾರ, ತತ್ವತಃ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಇಲ್ಲಿ ಶ್ರೀರಾಮಕೃಷ್ಣರು ನೇತಿ ನೇತಿ ಮಾರ್ಗ ಅಂತಂದ್ರೆ ಮೆಟ್ಲೇರುವಂತಹದ್ದು ಇದಲ್ಲ ಇದಲ್ಲ ಇದಲ್ಲ ಅಂತ ಅಂದ್ಕೊಂಡು ಹೋಗ್ತಾನೆ. ಕೊನೆಗೆ ನೋಡಿದ್ರೆ ಯಾವುದನ್ನ ನೋಡ್ತಾನೋ ಆ ಇದಲ್ಲ ಇದಲ್ಲ ಇದಲ್ಲ ಅಂತ ಅಂದ್ಕೊಂಡು ಯಾವ ಒಂದು ಪರಬ್ರಹ್ಮದ ಜ್ಞಾನವನ್ನು ಮಾಡಿಕೊಳ್ತಾನೋ ಇಳಿದು ಬಂದು ನೋಡಿದಾಗ ಯಾವುದು ಇದಲ್ಲ ಅಂತ ಹೇಳಿದಾನೋ ಅದೇ ಅದು ಅಂತ ತಿಳಿದುಕೊಳ್ತಾನೆ. ಮುಂದೆ ವಿವರಿಸ್ತಾರೆ, ಇನ್ನೂ ಅದನ್ನು ಮತ್ತೆ ಮತ್ತೆ ವಿವರಿಸ್ತಾರೆ, ಬಗೆ ಬಗೆಯಾಗಿ ವಿವರಿಸ್ತಾರೆ. ಏನು ಗಡಿಬಿಡಿ ಮಾಡಿಕೊಳ್ಬೇಕಾಗಿಲ್ಲ, ಇಷ್ಟಕ್ಕೆ ನಮಗೊಂದು ವೇಳೆ ಅರ್ಥವಾಗದೆ ಹೋದ್ರೆ ಅಂತ ಅವರು ಕೂಡ ಆಲೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ, ಜನರಿಗೆ ಹೆಚ್ಚು ಹೊತ್ತು ಚಾವಣಿ ಮೇಲೆ ಇರಲಾಗುವುದಿಲ್ಲ, ಮತ್ತೆ ಕೆಳಗೆ ಇಳಿದು ಬರುತ್ತಾರೆ. ಸಮಾಧಿಯಲ್ಲಿ ಬ್ರಹ್ಮದರ್ಶನವನ್ನು ಪಡೆದಂತವರು ಕೆಳಗೆ ಇಳಿದು ಬಂದು ನೋಡುತ್ತಾರೆ, ಆತನೇ ಜೀವ ಜಗತ್ತು ಕೂಡ ಆಗಿಬಿಟ್ಟಿದ್ದಾನೆ. ಸರಿಗಮ ಪದ ನೀಯಲ್ಲಿ ಹೆಚ್ಚು ಹೊತ್ತು ಕಂಠ ಇಟ್ಟುಕೊಂಡಿರಲಾಗುವುದಿಲ್ಲ, ಅಹಂ ಎಂಬುದು ಸಂಪೂರ್ಣವಾಗಿ ಹೋಗದು. ಸಮಾಧಿಯಿಂದ ಇಳಿದು ಬಂದು ನೋಡುತ್ತಾನೆ ಬ್ರಹ್ಮನೇ ಈ ಅಹಂ ಆಗಿಬಿಟ್ಟಿದ್ದಾನೆ, ಆತನೇ ಈ ಜೀವ ಜಗತ್ತೆಲ್ಲವೂ ಆಗಿಬಿಟ್ಟಿದ್ದಾನೆ. ಇದಕ್ಕೆ ವಿಜ್ಞಾನ ಅಂತ ಹೆಸರು. ಜ್ಞಾನ ಯಾವುದು, ವಿಜ್ಞಾನ ಯಾವುದು ಅಂತ ಒಂದು ಬಗೆಯಿಂದ ಇಲ್ಲಿ ವಿವರಿಸಿದ್ದಾರೆ, ಇನ್ನೂ ಬಗೆ ಬಗೆಯಿಂದ ವಿವರಿಸುತ್ತಿದ್ದಾರೆ. ಈ ಒಂದು ವಾಕ್ಯ ಪುಂಜಗಳಲ್ಲಿ ನೀವು ಹಲವಾರು ವಿಚಾರಗಳನ್ನು ಆಲೋಚನೆ ಮಾಡಬೇಕಾಗುತ್ತೆ. ಜನರಿಗೆ ಹೆಚ್ಚು ಹೊತ್ತು ಛಾವಣಿ ಮೇಲೆ ಇರಲಾಗುವುದಿಲ್ಲ, ಮತ್ತೆ ಕೆಳಗೆ ಇಳಿದು ಬರುತ್ತಾರೆ ಅಂತ ಒಂದು ಮಾತು ಹೇಳಿದರು. ಇದನ್ನು ಯಾವುದಕ್ಕೆ ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ? ಸಮಾಧಿ ಸ್ಥಿತಿಗೆ ಏರಿ ಬಹಳ ಹೊತ್ತು ಅಲ್ಲೇ ಇರಲಾಗುವುದಿಲ್ಲ, ಬಹಳ ಬೇಗ ಅವನು ಕೆಳಗೆ ಇಳಿದು ಬರಬೇಕಾಗುತ್ತದೆ ಅಂತ. ಅದಕ್ಕೆ ಇದು ಉದಾಹರಣೆ. ಛಾವಣಿಯ ಮೇಲೆ ಬಹಳ ಹೊತ್ತು ಇರಲಾಗುವುದಿಲ್ಲ ಅಂತ ಹೇಳಿದ್ರಲ್ಲ, ಒಂದು ವೇಳೆ ನಾವು ಹೋದ್ರೆ ಬಹಳ ಹೊತ್ತು ಇರಬಹುದು ಅಲ್ವೇ? ವಿಶಾಲವಾದ ಜಾಗ ಇರುತ್ತೆ, ಕೆಲವು ದೊಡ್ಡ ದೊಡ್ಡ ಛಾವಣಿ ಇರುತ್ತೆ. ಛಾವಣಿ ಅಂದ್ರೆ ಟೆರೆಸ್, ತಾರಸಿ ಇರಬಹುದಲ್ಲ. ಅಲ್ಲೇ ಸ್ವಲ್ಪ ಊಟ ತಿಂಡಿನೆಲ್ಲ ಅಲ್ಲಿಗೆ ತಗೊಂಡು ಹೋದ್ರೆ ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಸುತ್ತಮುತ್ತ ಇರತಕ್ಕಂತಹ ಸುಂದರವಾದ ದೃಶ್ಯಗಳನ್ನೆಲ್ಲ ನೋಡ್ಕೊಂಡು ಇರಬಹುದಲ್ಲ, ಇಲ್ಲಿ ಇರೋದಕ್ಕಾಗುವುದಿಲ್ಲ ಅಂತ ಹೇಳ್ತಾರಲ್ಲ ಅಂತಂದ್ರೆ ಒಂದು ದಿನ ಇರಬಹುದು ಅಷ್ಟೇನೆ, ತಪ್ಪಿದ್ರೆ ಎರಡು ದಿನ ಇರಬಹುದು, ಅದು ಕೂಡ ಸಾಧ್ಯ ಇಲ್ಲ. ಉರಿ ಬಿಸಿಲು ಕೆಳಗೆ ಓಡಿ ಬಂದ್ಬಿಡ್ತಾನೆ. ಆದರೆ ಈ ಉದಾಹರಣೆಯನ್ನ ಆ ರೀತಿಯಲ್ಲಿ ತಗೊಳ್ತಕ್ಕಂಥದ್ದಲ್ಲ, ಇದನ್ನ ಶ್ರೀರಾಮಕೃಷ್ಣ ಮುಂದೆ ವಿವರಿಸೋದಕ್ಕಿದ್ದಾರೆ. ಸಮಾಧಿಯಲ್ಲಿ ಬ್ರಹ್ಮದರ್ಶನ ಪಡೆದಂತವರು ಕೆಳಗೆ ಇಳಿದು ಬಂದು ನೋಡುತ್ತಾರೆ, ಆತನೇ ಜೀವ ಜಗತ್ತು ಕೂಡ ಆಗಿಬಿಟ್ಟಿದ್ದಾನೆ. ಇದು ಈಗ ಬರಬೇಕಾದ್ದಲ್ಲ, ಇದಕ್ಕಿಂತ ಮೊದಲು ಬರಬೇಕಾದ್ದು ಸರಿಗಮ ಪದ ನೀಯಲ್ಲಿ ಹೆಚ್ಚು ಹೊತ್ತು ಕಂಠ ಇಟ್ಟುಕೊಂಡಿರಲಾಗುವುದಿಲ್ಲ. ಇದನ್ನು ಹೇಳಬೇಕು. ಇದನ್ನ ಅವರು ಹೇಗೆ ಹೇಗೆ ಹೇಳ್ತಾರೋ ಹಾಗಾಗಿ ಬರೆದುಕೊಂಡು ಹೋಗಿದ್ದಾರೋ ಅಥವಾ ಮಧ್ಯೆ ಸ್ವಲ್ಪ ಮಾಸ್ಟರ್ ಮಹಾಶಯನಿಗೆ ಗಡಿಬಿಡಿಯಾಗಿದ್ರು ಆಶ್ಚರ್ಯವೇನಿಲ್ಲ. ಹೇಗೆ ಛಾವಣಿಯ ಮೇಲೆ ಬಹಳ ಹೊತ್ತು ಇರಲಾಗುವುದಿಲ್ಲ ಅಂತ ಹೇಳ್ತಾರೋ ಹಾಗೇನೇನೆ ಸರಿಗಮ ಪದ ನೀಯಲ್ಲಿ ಬಹಳ ಹೊತ್ತು ಹೇಳೋಕ್ಕಾಗುವುದಿಲ್ಲ. ಸರಿಗಮ ಪದ ನೀ ಕಷ್ಟ ಆಗುತ್ತದೆ, ಬಹಳ ಹೊತ್ತು ಇರೋಕ್ಕಾಗುವುದಿಲ್ಲ. ಹೌದು, ನಿಮಗೋಸ್ಕರ ನಾನು ಹಾಡಿ ತೋರಿಸ್ತೇನೆ ಅಷ್ಟೇನೆ. ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಸರಿಗಮ ಪದ ನೀ ಎಷ್ಟು ಜನರಿಗೆ ಗೊತ್ತಿಲ್ಲದಿರ್ಬೋದು. ಹೀಗದು ಆ ನೀನಲ್ಲಿ ಎಷ್ಟೊತ್ತಿರೋಕ್ಕಾಗುತ್ತೆ? ಪುನಃ ಪಂಚಮಕ್ಕಾದ್ರೂ ಬರಬೇಕಾಗುತ್ತದೆ, ಷಡ್ಜಕ್ಕಾದ್ರೂ ಬಂದು ನಿಲ್ಬೇಕಾಗುತ್ತೆ, ಅಲ್ಲಿ ವಿರಾಮ ಸ್ಥಾನ. ಇಲ್ಲಿ ಆ ಉದಾಹರಣೆ ಸರಿ ಹೋಯ್ತು. ಸಮಾಧಿ ಸ್ಥಿತಿಯಲ್ಲಿ ಬಹಳ ಹೊತ್ತಿರೋದಕ್ಕಾಗುವುದಿಲ್ಲ ಅಂತ ತಾತ್ಪರ್ಯ. ಸಮಾಧಿ ಸ್ಥಿತಿಯಲ್ಲಿ ಬಹಳ ಹೊತ್ತಿರೋಕ್ಕಾಗದೆ ಇದ್ಮೇಲೆ ಮತ್ತಂತಹದನ್ನ ಅನುಭವಿಸೋದು ಹೇಗೆ ಅಂತ ಹೇಳಿದ್ರೆ, ನಾವು ಇರಬಹುದು, ಇದ್ರೆ 21 ದಿನಗಳಲ್ಲಿ ಶರೀರ ಬಿದ್ದು ಹೋಗ್ತದೆ. ಅದನ್ನು ಅವರು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಮಾಧಿ ಸ್ಥಿತಿಯಲ್ಲೇ ಇದ್ದು ನಾವು ಈ ಶರೀರ ಇಟ್ಕೊಂಡಿರೋದಕ್ಕೆ ಸಾಧ್ಯವಿಲ್ಲ ಅಂತನೋ ತಾತ್ಪರ್ಯ. ಶರೀರವೂ ಇರಬೇಕಾದ್ರೆ ಮತ್ತೆ ಕೆಳಗೆ ಬರಲೇಬೇಕಾಗ್ತದೆ. ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಮತ್ತೀಗ ಅದೇ ಮಾತನ್ನ ಬೇರೆ ಬಗೆಯಾಗಿ ಹೇಳೋದಕ್ಕೋಸ್ಕರ ಹೊರಟಿದ್ದಾರೆ. ಅಹಂ ಎಂಬುದು ಸಂಪೂರ್ಣವಾಗಿ ಹೋಗದು, ಸರಿಗಮ ಪದ ನೀಯಲ್ಲಿ ಬಹಳ ಹೊತ್ತು ನಿಲ್ಲದು ಅಂತ ಹೇಳಿದ್ರು. ಆಮೇಲೆ ಬ್ರಹ್ಮದರ್ಶನ ಪಡೆದಂತವರು ಕೆಳಗಿಳಿದು ಬಂದು ನೋಡ್ತಾರೆ, ಆತನೇ ಜೀವ ಜಗತ್ತು ಕೂಡ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಅಂದ್ರೆ ಅದು ವಿಜ್ಞಾನದ ಸ್ಥಿತಿ, ಅದು ಮುಂದೆ ತೋರಿಸ್ತಾರೆ. ಅದಕ್ಕಿಂತ ಮೊದಲು ಈ ಮಾತನ್ನು ಹೇಳಿದ್ರು, ಅಹಂ ಎಂಬುದು ಸಂಪೂರ್ಣವಾಗಿ ಹೋಗದು. ಸಮಾಧಿಯಿಂದ ಇಳಿದು ಬಂದು ನೋಡುತ್ತಾನೆ, ಬ್ರಹ್ಮನೇ ಈ ಅಹಂ ಆಗಿಬಿಟ್ಟಿದ್ದಾನೆ, ಆತನೇ ಈ ಜೀವ ಜಗತ್ತಲ್ಲೂ ಆಗಿಬಿಟ್ಟಿದ್ದಾನೆ. ಇದಕ್ಕೆ ವಿಜ್ಞಾನ ಅಂತ ಹೆಸರು. ಅಹಂ ಎಂಬುದು ಹೋಗದು, ನಿರ್ವಿಕಲ್ಪ ಸಮಾಧಿಯಾಗಿಯೂ ಅಹಂ ಎಂಬುದು ಹೋಗದು ಅಂತ ಹೇಳಿದ್ರೆ ಏನು ಹೇಳಿದಾಗಾಯ್ತು ಅಲ್ಲಿಗೆ? ನಿರ್ವಿಕಲ್ಪ ಸಮಾಧಿ ಹೊಂದಿದವರಿಗೆ ಸಾಧ್ಯವಿಲ್ಲದಿದ್ದ ಮೇಲೆ ಇನ್ನು ನಮ್ಮಂತವ್ರ ಪಾಡೇನು ಇದ್ದುಕೊಳ್ಳಿಯದು? ಹಾಗಲ್ಲ ಅರ್ಥ. ಇಲ್ಲಿ ಅಹಂ ಅಂತ ಹೇಳ್ತಕ್ಕಂತ ಮುಂದೆ ಅವರು ಹೇಳ್ತಾರೆ, ಮುಂದೆ ಬರ್ತದೆ, ಅದನ್ನೆಲ್ಲ ಸಮಗ್ರವಾಗಿ ತೆಗೆದುಕೊಂಡು ನಾವು ಅರ್ಥ ಮಾಡ್ಕೊಂಡು ಬರಬೇಕಾಗ್ತದೆ. ಇಲ್ಲೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಸಮಾಧಿಯಿಂದ ಇಳಿದು ಬಂದು ನೋಡುತ್ತಾನೆ, ಬ್ರಹ್ಮನೇ ಈ ಅಹಂ ಆಗಿಬಿಟ್ಟಿದ್ದಾನೆ. ಆ ಅಹಂ ಹೋಗೋದಿಲ್ಲ ಅಂತ ಅರ್ಥ. ಅದು ಹೋಗಬೇಕಾಗಿಲ್ಲ, ಯಾಕೆಂದ್ರೆ ಅಹಮ್ಮೇ ಸೋಹಂ, ಪರಬ್ರಹ್ಮವೇ ನಿಜವಾದ ಅಹಂ. ಆ ಅಹಮ್ಮಿನ ಆಭಾಸ ಮಾತ್ರವಾದ ಅಹಂ ನಾವು. ಸಮುದ್ರದಲ್ಲಿ ಹಲವಾರು ಗುಳ್ಳೆಗಳು, ಆ ಗುಳ್ಳೆಗಳೆಲ್ಲ ಯಾವ್ದ್ರಿಂದ ಆದವು? ಸಮುದ್ರದಿಂದಲೇ ಆದವು. ಆದರೆ ಗುಳ್ಳೆ ಸಮುದ್ರ ಆಗೋದಕ್ಕೆ ಸಾಧ್ಯ ಉಂಟೆ? ಗುಳ್ಳೆ ಗುಳ್ಳೆಯೇ ಕೊನೆಗೂ. ನಾವೆಲ್ಲ ಕೇವಲ ಗುಳ್ಳೆಗಳು ಅಷ್ಟೇನೆ, ಗುಳ್ಳೆ ನರಿ ಆಗದಿದ್ರು ಸರಿ ಅಷ್ಟೆ. ಈ ಗುಳ್ಳೆ ಅದು ಹೊಡೆದಾಗ ನೀರದು, ಅದು ನೀರಿಂದ ಬಂದದ್ದು, ನೀರಿಗೆ ಹೋಗಿ ಸೇರ್ತದೆ. ನಾವು ಆ ಪರಬ್ರಹ್ಮ ಸಾಗರದಿಂದ ಬಂದವರು ಗುಳ್ಳೆಗಳು, ಪುನಃ ಅದೇ ಪರಬ್ರಹ್ಮ ಸಾಗರದಲ್ಲಿ ಸೇರ್ತೇವೆ. ಈ ಒಂದು ಅಹಂ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಏನಿದೆಯೋ ಈಗ ಸಮಾಧಿ ಸ್ಥಿತಿಯಿಂದ ಇಳಿದು ಬಂದಾಗಲೂ ಕೂಡ ಅದೇ ಅಹಂ ಕಾಣುತ್ತದೆ, ಆದರೆ ಬೇರೆ ದೃಷ್ಟಿಯಿಂದ ಕಾಣುತ್ತದೆ. ಅದು ಅದೇ ನೀರಿನಿಂದಲೇ ಆದಂತಹ ವಸ್ತು ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗ್ತದೆ. ಆ ಪರಮ ಅಹಂ ಅಥವಾ ಆ ಪರಬ್ರಹ್ಮ ಅಹಂ ಅಂತನ್ನೋದಕ್ಕೂ ನಮ್ಮ ಜೀವಾತ್ಮ ಅಹಂ ಅಂತ ಹೇಳೋದಕ್ಕೂ ಒಂದು ಸಂಬಂಧ ಇದೆ, ಅದೇ ಇದಾಗಿದೆ ಅಂತ ತಿಳಿಯುವಂತಹದ್ದು ಬರುತ್ತೆ. ಈ ಒಂದು ಅನುಭವದ ಮೂಲಕ ಜೀವ ಕೋಟಿಗಳು ಏನೇನಿದೆಯೋ, ಜೀವ ಜಗತ್ತು ಏನೇನಿದೆಯೋ, ಅವೆಲ್ಲವೂ ಕೂಡ ಪರಬ್ರಹ್ಮನ ಬೇರೆ ಬೇರೆ ರೂಪಗಳು ಅಂತ ಹೇಳ್ತಕ್ಕಂಥ ಅನುಭವವನ್ನು ಮಾಡಿಕೊಂಡು ಶಾಂತನಾಗ್ತಾನೆ. ಅವನು ನೋಡ್ತಾ ಇದ್ರು ಶಾಂತನಾಗಿರ್ತಾನೆ, ಕೇಳ್ತಾ ಇದ್ರು ಶಾಂತನಾಗಿರ್ತಾನೆ. ಅದಕ್ಕೆ ಅಂತ ಹೇಳಿದ್ರೆ ನೋಡುವಂತಹದ್ದು ಏನು ಇಲ್ಲ, ಕೇಳುವಂತಹದ್ದು ಏನು ಇಲ್ಲ, ಏನೇನಿದೆಯೋ ಅದೇ ಇದೆ, ಎಲ್ಲವೂ ಅದೇ ಆಗಿದೆ ಅಂತ. ಆ ಅಜ್ಞಾನದ ಅಹಂ ಅಂತ ಹೇಳ್ತಕ್ಕಂಥದ್ದು ಇರುವಾಗಲೇನೇ ಎಲ್ಲ ಬಗೆಯ ಗಲಾಟೆಗಳು. ಸ್ವಜ್ಞಾನದ ಅಹಂ ಬಂದಾಗ ಅದು ವಿಜ್ಞಾನ, ಅದು ಆಗ ಗಲಾಟೆ ಎಲ್ಲ ನಿಂತು ಹೋಗ್ತದೆ. ಯಾರಾದರೂ ಹೊಡೆದ್ರೂ ಕೂಡ ಅವನು ನಗ್ತಾ ಇರ್ತಾನೆ, ಆಹಾ ಆ ಪರಬ್ರಹ್ಮ ವಸ್ತು ಎಷ್ಟು ಚೆನ್ನಾಗಿ ಈ ಪರಬ್ರಹ್ಮ ವಸ್ತುವನ್ನು ಹೊಡೆಯಿತು. ಹೀಗೆ ಒಂದು ಘಟನೆ ನಡೆಯಿತು. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ಸನ್ಯಾಸಿಯಾಗಿ ಹಿಮಾಲಯದತ್ತ ಸಂಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲೊಬ್ಬ ಸಾಧು, ಆ ಸಾಧು ಹುಡುಗರೊಡನೆ ಆಟ ಆಡ್ತಾ ಇದ್ದಾನೆ. ಆ ಹುಡುಗರು ಚೇಷ್ಟೆ ಹುಡುಗರು, ಅವರು ಹುಡುಗಾಟ ಅಲ್ಲ, ಅದು ಸ್ವಲ್ಪ ಬಡಿದಾಟವೆ. ಕಲ್ ತಗೊಂಡು ಈ ಸಾಧುಗೆ ಹೊಡಿತಾ ಇದ್ದಾರೆ ಆ ಮಕ್ಕಳು. ತಲೆಗಂದ್ರೆ ತಲೆಗೆ, ಮುಖಕ್ಕಂದ್ರೆ ಮುಖಕ್ಕೆ, ಮೈಗಂದ್ರೆ ಮೈಗೆ ಕಲ್ಲು ಬಿದ್ದು ರಕ್ತ ಹರಿತಾ ಇದೆ. ಈ ಸಾಧು ಮಾತ್ರ ನಗ್ತಾ ನಗ್ತಾ ವ್ಯಕ್ತಿಯಾಗಿ ನಗ್ತಾ, ಆಹಾ ಆಹಾ ಎಷ್ಟು ತಮಾಷೆ ಆಗಿದೆ, ಎಷ್ಟು ತಮಾಷೆ ಆಗಿದೆ ಅಂತ ಹೇಳಿ ಅವನು ಪಾಡಿಯೇ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ಬಿಟ್ಟು ಬರ್ತಾ ಇದ್ದಾನೆ. ಇತ್ತ ಕಡೆ ಬರ್ತಾ ಇದ್ದಾನೆ, ಒಂದ್ ಕಡೆ ಕೂತ್ಕೊಂಡಾಗ ಸ್ವಾಮಿ ವಿವೇಕಾನಂದ ಕೇಳ್ತಾ ಇದ್ರು, ಏನ್ ನೀನ್ ತಡಿಬೇಡ್ವೆ ಆ ಹುಡುಗರನ್ನ, ಈ ತರ ಕಲ್ಲು ಹೊಡೆದು ರಕ್ತ ಬರ್ತಾ ಇದೆ, ನೀನು ನಗ್ತಾ ಇದ್ದೀರಿ, ಏನಿದು? ಅಯ್ಯೋ ಪರಬ್ರಹ್ಮ ತಮಾಷೆ, ಭಗವಂತ ಆಟ ಆಡ್ತಾ ಇದ್ದಾನೆ. ಖೇಲತಿ ಬ್ರಹ್ಮಾಂಡೆ ಭಗವಾನ್, ಖೇಲತಿ ಬ್ರಹ್ಮಾಂಡೆ ಪರಬ್ರಹ್ಮ ಈ ಜೀವರೂಪದಿಂದ ಇದ್ದುಕೊಂಡು ಜಡರೂಪದಿಂದ ಇದ್ದುಕೊಂಡು ಆಟವಾಡ್ತಾ ಇದ್ದಾನೆ, ಬಗೆ ಬಗೆಯ ಆಗಿ ಆಟವಾಡ್ತಾ ಇದ್ದಾನೆ. ಸ್ವಾಮಿ ವಿವೇಕಾನಂದರಿಗೆ ಆಶ್ಚರ್ಯವಾಯಿತು, ನಮಗೂ ಕೂಡ ಅದನ್ನು ಕೇಳಿ ಆಶ್ಚರ್ಯವಾಗುತ್ತೆ. ಈ ಅನುಭವ ಆದಾಗ ಮಾತ್ರವೇ ಅದು ಆ ರೀತಿಯಲ್ಲಿ ನಮ್ಗೆ ಕಾಣಿಸೋದಕ್ಕೆ ಸಾಧ್ಯ. ಅಲ್ಲಿಯವರೆಗೆ ಕುತೂಹಲದಿಂದ ಕೇಳುವುದು, ಬೆರಗಾಗುವುದು, ಇಷ್ಟೇ ನಮ್ಮ ಹಣೆ ಬರಹ. ಅನುಭವ ಆಗುವವರೆಗೆ ಇದೆಲ್ಲ ಹೇಗೆ ಅಂತಲೂ ಪ್ರಶ್ನೆ ಹಾಗೇ ಉಳಿತದೆ ಅನ್ನೋದನ್ನು ನೆನ್ಬಿಟ್ಕೊಳ್ಬೇಕು. ನೀವು ಕೇಳುವುದೇ ಬೇರೆ, ಅನುಭವ ಆಗುವುದೇ ಬೇರೆ ಅಂತನೋ ಮಾತನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು. ನಾವು ಈಗ ನಾವು ಮಾಡ್ತಿರುವ ಕೆಲಸವೆಲ್ಲ ಓದುವುದು ಕೇಳುವುದು ಅಷ್ಟೇ. ಮಧ್ಯೆ ಮಧ್ಯೆ ಒಂದ್ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಜನ ಹೇಳ್ತಾರೆ, ಇದನ್ನೆಲ್ಲ ಕೇಳಿ ಏನು ಪ್ರಯೋಜನ ಸ್ವಾಮೀಜಿ, ಒಂದು ಸ್ವಲ್ಪವೂ ಕೂಡ ನಾವು ಅದನ್ನ ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯವಿಲ್ಲದಿದ್ದ ಮೇಲೆ ಯಾತಕ್ಕಾದ್ರೂ ಕೇಳಬೇಕು, ಯಾತಕ್ಕಾದ್ರೂ ಓದಬೇಕು ಅಂತ. ಅಯ್ಯೋ, ಓದದೆ ಇರುವವರಿಗಿಂತ ಎಷ್ಟೋ ನೀವು ಮೇಲಾಗಿರೋದಿಲ್ವೇ? ಆಗ ಸ್ಲಮ್ ಏರಿಯಾದಲ್ಲಿ ಎಷ್ಟೊಂದು ಜನ ಇದ್ದಾರೆ, ಯಾತಕ್ಕೆ ಸ್ಲಮ್ ಏರಿಯಾ, ಸುಮ್ಮನೆ ನಮ್ಮ ನಮ್ಮ ಸುಸಂಸ್ಕೃತರು ಅಂತ ಹೇಳ್ತಕ್ಕಂಥವರ ಮನೆಗಳಲ್ಲೂ ಇರತಕ್ಕಂಥ ಜನ ಇದ್ದಾರಲ್ಲ, ಜನ ಏನು ಓದ್ಕೊಂಡಿರೋದಿಲ್ಲ, ಬರೀ ಸಂಪಾದನೆ ಮಾಡೋದು, ಊಟ ಮಾಡೋದು, ಆಮೇಲೆ ಮಕ್ಕಳಿಗೆ ಮದುವೆ ಮಾಡೋದು, ಆ ಮಕ್ಕಳು ಪುನಃ ಮಕ್ಕಳಾಗ್ತದೆ ಅವರಿಗೆ, ಅವರಿಗೆ ಪುನಃ ಅವರಿಗೆ ಮದುವೆ ಮಾಡಿಸೋದು, ಆ ಮಕ್ಕಳು ಅವರು ಮಕ್ಕಳು ಆಗ್ತವೆ, ಆಮೇಲೆ ಅವರು ಬೇರೆ ಮನೆ ಕಟ್ಕೊಳ್ಳೋದು, ಈ ರೀತಿ ಹೋಗ್ತಾ ಇರ್ತದೆ. ಹೀಗೆ ಇಷ್ಟು ಬಿಟ್ಟು ಇನ್ನೇನು ಗೊತ್ತಿದೆ, ಇದನ್ನೇ ಅವ್ರ ಕರ್ತವ್ಯ ಮಾಡಿದೆ, ನಾನು ದೊಡ್ಡ ಕರ್ತವ್ಯ ಮಾಡಿದೆ, ಈ ಲೋಕಕ್ಕೆ ಸೇವೆ ಮಾಡಿದೆ ನಾನು ಅಂತನೋ ಬಗೆ ಬಗೆಯ ಮಾತುಗಳಿಂದ ಏನೋ ದೊಡ್ಡದಾಗಿ ಮಾಡಿದೆವೆ ಅಂತ ಕರ್ಕರೆ ಮಾಡ್ತಾ ಇರ್ತಾರೆ. ಆದರೆ ನಿಜಕ್ಕೂ ಏನಾಗಿದೆ? ಏನೂ ಆಗಲಿಲ್ಲ. ಅಂಥವರಿಗಿಂತ ಓದಿ ತಿಳಿದುಕೊಂಡವರಿದ್ದಾರಲ್ಲ, ತುಂಬ ಶ್ರೇಷ್ಠರು, ಬಹಳ ಬಹಳ ಶ್ರೇಷ್ಠರು. ಸ್ವಲ್ಪವೂ ಅವರಲ್ಲಿ ಆಚರಣೆ ಇಲ್ಲದಿರಬಹುದು, ಪರವಾಗಿಲ್ಲ, ಹೇಳಿದ ಮಾತು ಒಂದಿಷ್ಟು ಅರ್ಥವಾಗ್ತದಲ್ಲ. ಈಗ ಉದಾಹರಣೆಗೆ ನೀವು ಇಲ್ಲಿದ್ದೀರಿ, ಇಷ್ಟೊಂದು ಜನ ಬಂದಿದ್ದೀರಿ, ಈ ವಚನ ವೇದವನ್ನು ಕೇಳೋದಕ್ಕೆ. ಇದನ್ನು ಕೇಳಿದ ತಕ್ಷಣ ನಿಮ್ಗೆ ಏನಾಯ್ತು? ಬ್ರಹ್ಮ ಸಾಕ್ಷಾತ್ಕಾರ ಆಯ್ತೆ, ಆನಂದ ಆನಂದದ ಲಹರಿ ತಾನೇ ತಾನಾಗಿ ಹರಿಯಿತೆ. ಸ್ವಲ್ಪ ಸ್ವಲ್ಪ ಆಗಿರುತ್ತೆ, ಇಲ್ಲ ಅಂತಲ್ಲ. ಆದರೆ ನೋಡಿ, ಯೋಚನೆ ಮಾಡಿ, ನೀವು ಇಷ್ಟೊಂದು ಜನ ಬಂದ್ರಲ್ಲ ಈ ಒಂದು ವಿಚಾರಕ್ಕೆ, ಹಳ್ಳಿಗೂ ಇಷ್ಟೊಂದು ಜನ ಬರಲಿ ನೋಡೋಣ, ಸಿಟಿ ಮಾರ್ಕೆಟ್ನವರು ಇಷ್ಟೊಂದು ಜನ ಬರಲಿ ನೋಡೋಣ, ಬರೀ ತರಕಾರಿ ತರಕಾರಿ ಹಣ್ಣು ಹಣ್ಣು ಅಂತ ಹೇಳಿ ಕೂಗಿದವರು ಬರಲಿ ನೋಡೋಣ, ಆಗೋದಿಲ್ಲ. ಯಾವುದೋ ಒಂದು ಸ್ವಲ್ಪ ಹಿನ್ನೆಲೆ ಇರಬೇಕಾಗ್ತದೆ. ಅದರಲ್ಲೂ ಕೂಡ ವಚನ ವೇದವನ್ನು ಅದಾಗಲೇ ಒಂದೆರಡು ಮೂರು ಸತಿ ಓದಿದವರಂತೂ ಇದನ್ನು ಹೆಚ್ಚು ಹೆಚ್ಚಾಗಿ ಆನಂದಿಸ್ತಾರೆ. ವಿದ್ಯೆ ವೈಭವ ಅಂತ ಹೇಳ್ತಕ್ಕಂಥ ಪುಟ್ಟ ಪುಸ್ತಕದಲ್ಲಿ ಒಂದು ವಾಕ್ಯ ಆಗಿದ್ದೇನೆ, ಶ್ರೀರಾಮಕೃಷ್ಣನ ವಚನ ವೇದವನ್ನು ಒಂದು ಸಲ ಓದಿದ್ರೆ ಓದಲೇ ಇಲ್ಲ ಅಂತ ಅರ್ಥ, ಎರಡು ಸತಿ ಓದಿದ್ರೆ ಏನೋ ಓದಿದ್ದಾನೆ ಅಂತ ಅರ್ಥ, ಮೂರನೇ ಸತಿ ಓದಿದಾಗ ಏನೋ ಸ್ವಲ್ಪ ಅರ್ಥವಾಗ್ತಾ ಇದೆ ಅಂತ ಅರ್ಥ, ನಾಲ್ಕನೇ ಸತಿ ಓದಿದಾಗ ಆ ದಕ್ಷಿಣೇಶ್ವರದ ದಿವ್ಯಧಾಮದಲ್ಲಿ ಶ್ರೀರಾಮಕೃಷ್ಣನೊಂದಿಗೆ ಅವರ ಆನಂದದೊಂದಿಗೆ ಆನಂದವನ್ನು ಅನುಭವಿಸ್ತಾ, ಅವರೊಂದಿಗೆ ನರ್ತನವನ್ನು ಅನುಭವಿಸ್ತಾ, ಕಣ್ಣು ನೀರಿನ ಆನಂದ ಬಾಷ್ಪವನ್ನು ಸುರಿಸ್ತಾ ಅನುಭವಿಸ್ತಾ ಇರ್ತಾರೆ ಅಂತ ಅರ್ಥ. ಒಂದಷ್ಟು ಹಿನ್ನೆಲೆ ಇದ್ರೆ ಮಾತ್ರವೇ ನೀವು ಇದನ್ನು ಆಸ್ವಾದಿಸೋದಕ್ಕೆ ಸಾಧ್ಯ. ಶಬ್ದ ಸಂಪತ್ತಿ ಕೂಡ ಇರಬೇಕಾಗ್ತದೆ ಇನ್ನೂ ಕೂಡ ಅದನ್ನು ನೀವು ಅನುಭವಿಸಬೇಕಾದ್ರೆ. ಇದನ್ನೆಲ್ಲ ಇನ್ನಷ್ಟು ಕಲಾತ್ಮಕವಾಗಿ ಮತ್ತಷ್ಟು ಕಲಾತ್ಮಕವಾಗಿ ಹೇಳೋದಕ್ಕೂ ಸಾಧ್ಯ ಇರುತ್ತದೆ. ಆದರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಶಿಕ್ಷಣ, ತರಬೇತಿ, ಪೂರ್ವ ತಯಾರಿ ಇರಬೇಕಾಗ್ತದೆ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಕೇವಲ ಓದುವುದರಿಂದ, ಕೇವಲ ಕೇಳುವುದರಿಂದ ಏನು ಪ್ರಯೋಜನ ಇಲ್ಲ ಅಂತ ಯಾರೂ ಅಂದುಕೊಳ್ಬಾರ್ದು. ಮುಂದೆ ಅನುಷ್ಠಾನ ಮಾಡೋದಕ್ಕೆ ನಾವು ತುಂಬಾ ಕೇಳಬೇಕಾಗಿದೆ. ನಿನ್ನೆ ತಾನೇ ಒಬ್ಬ ಯುವಕ ಬಂದು ಧ್ಯಾನ ಮಾಡೋದಕ್ಕೆ ಕೇಳ್ತಾನೆ. ನಿನ್ನೆ ತಾನೇ ಏನು ದಿನ ಬೆಳಗಾದ್ರೆ ಒಬ್ಬರೊಬ್ಬರು ಯುವಕರೋ ಯುವತಿಯರೋ ಬಂದು ಧ್ಯಾನ ಮಾಡೋದು ಹೇಗೆ ಅಂತ ಕೇಳ್ತಾ ಇರ್ತಾರೆ. ಧ್ಯಾನ ಮಾಡೋದು ಹೇಗೆ ಅಂತೇಳಿ ನಾನು ಅಲ್ಲಿ ಓಡಾಡ್ತಾ ಓಡಾಡ್ತಾ ಹೇಳ್ಬಿಡೋಕ್ಕಾಗತ್ತೇನೋ? ಅದರ ಸೂಕ್ಷ್ಮ ಏನು? ಶರೀರ ಅಂದ್ರೆ ಏನು? ಸಂಸ್ಕಾರ ಅಂದ್ರೆ ಏನು? ಮನಸ್ಸು ಅಂದ್ರೆ ಏನು? ಈ ಮನಸ್ಸನ್ನು ಏಕಾಗ್ರಗೊಳಿಸುವುದಂದ್ರೆ ಏನು? ಎಷ್ಟು ದಿನಗಳ ಕೆಲಸ ಇದು? ಎಷ್ಟು ವರ್ಷಗಳ ಕೆಲಸ ಇದು? ಎಂತ ಹೊಡೆದಾಟ ಬಡದಾಟಗಳೆಲ್ಲ ಆಗುತ್ತವೆ? ಇದನ್ನೆಲ್ಲ ಹೇಳೋದಕ್ಕೆ ಎಷ್ಟು ಹೊತ್ತಾಗ್ತದೆ? ಅದಕ್ಕೆ ಆ ಯುವಕರಿಗೆಲ್ಲ ಹೇಳ್ತಾ ಇರ್ತೀನಿ, ನೋಡಿ, ಒಬ್ಬರೊಬ್ಬರನ್ನೇ ಕೂರಿಸ್ಕೊಂಡು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಕೈನಲ್ಲಿ. ಈಗ ಆ ಪುಸ್ತಕ ಬರೆಯುವ ಕಾರ್ಯ ಒಂದು ನಡೀತಾ ಇದೆ. ಆ ಒಂದು ಪುಸ್ತಕ ಬರೀತು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಇರತಕ್ಕಂಥ ಜನ ತಮ್ಮ ತಮ್ಮ ಪಾಡಿಗೆ ಓದಿಕೊಂಡು ಪುನೀತರಾಗುವಂತಹ ಒಂದು ಸದವಕಾಶ. ನಾನಿಲ್ಲಿ ಒಬ್ಬೊಬ್ಬರಿಗೆ ಹೇಳ್ತಾ ಇರೋದು, ಅವನೊಂದು 4 ತಿಂಗಳಾದ ಮೇಲೆ ಅವನಿಗೇನೋ ಇದು ಸರಿ ಕಾಣಲಿಲ್ಲ ಅಂತ ಆಗೋದು, ಹೊರಟು ಹೋಗೋದು. ನಾನು 4 ತಿಂಗಳು ಅವನಿಗೋಸ್ಕರ ಕಷ್ಟಪಟ್ಟದ್ದು ಹೇಗೆ ನಷ್ಟ ಆಯ್ತು ನೋಡಿ. ಅದ್ರ ಬದಲಿಗೆಲ್ಲ ಬರೆದಿಡ್ತು ಅಂತ ಹೇಳಿದ್ರೆ, ಓದೋದಕ್ಕೆ ಶಕ್ತಿ ಇರತಕ್ಕಂಥವ್ರು ಓದ್ತಾರೆ, ಓದಿ ಖಂಡಿತವಾಗಿ ಅದರಿಂದ ಪ್ರಭಾವಿತರಾಗ್ತಾರೆ. ಈ ಒಂದು ದೃಷ್ಟಿಕೋನವನ್ನು ನಾನು ಇತ್ತಿತ್ತಲಾಗಿ ಬೆಳೆಸಿಕೊಳ್ತಾ ಇದ್ದೇನೆ. ಮತ್ತೆ ಅವರಿಗೆಲ್ಲ ಹೇಳ್ತಾ ಇರ್ತೇನೆ, ತಪ್ಪದೆ ಈ ಒಂದು ಉಪನ್ಯಾಸಕ್ಕೆ ಬನ್ನಿ, ಆ ಭಜನೆಗೆ ಬನ್ನಿ. ಅಲ್ಲಿ ನಡೀತಕ್ಕಂಥ ಭಜನೆ ಬರೀ ಗರ್ಜನೆ ಅಲ್ಲ, ಅದು ಅದು ಯಾವುದನ್ನೋ ಒಂದು ನಿಮಗೆ ಬೇಕಾದಂತೆ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ ಒಂದಿಷ್ಟು ಕೊಡ್ತಾ ಇರ್ತದೆ. ದಿನ ಒಂದೊಂದು ತುತ್ತನ್ನೇ ಕೊಡ್ತಾ ಇರ್ತದೆ. ಅದನ್ನು ನೀವು ಜೀರ್ಣಿಸಿಕೊಳ್ಬೇಕು. ಜೀರ್ಣಿಸಿಕೊಂಡು ಮತ್ತೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಪಡೆದು ಮತ್ತೆ ಬರಬೇಕು. ಹಾಗೆ ಅದರಿಂದ ಸಶಕ್ತರಾಗಬೇಕಾಗಿದೆ. ಅದಕ್ಕೋಸ್ಕರ ಭಜನೆಗೆ ಬನ್ನಿ, ಆಗಾಗ ಬಂದು ನಮ್ಮನ್ನು ನೋಡ್ತಾ ಇರಿ. ಸುಮ್ಮನೆ ನಮ್ಮ ದೃಷ್ಟಿಗೆ ಬಿದ್ದರೆ ಸಾಕು, ನಾವು ನಮ್ಮನ್ನ ಶ್ರೀರಾಮಕೃಷ್ಣರೊಂದಿಗೆ ಸೇರಿಸಿಕೊಂಡು ಬಿಟ್ಟಿರ್ತೇವೆ. ಆದ್ರಿಂದ ನಾವು ನೋಡುವಾಗ ನಿಮ್ಮನ್ನ ನಾನು ಸ್ವಾಮಿ ಪುರುಷೋತ್ತಮಾನಂದನಾಗಿ ನೋಡೋದೇ ಇಲ್ಲ. ಹೇ ರಾಮಕೃಷ್ಣ, ಒಳಗಡೆಯಿಂದ ನೀನಿದ್ದೀ ಇಲ್ಲಿ, ನೀನ್ ನೋಡು, ಬಂದಿದ್ದಾರೆ ನೋಡು. ಈ ಒಂದು ದೃಷ್ಟಿಯಿಂದ ನಿಮ್ಮನ್ನು ನೋಡ್ತೇವೆ ವಿನಃ ಯಾವ ಒಂದು ಪ್ರಾಪಂಚಿಕವಾದಂತಹ ಸಂಬಂಧದಿಂದ ನಿಮ್ಮನ್ನು ನಾವು ನೋಡೋದೇ ಇಲ್ಲ. ಇದಾದರೂ ನಿಮಗೆ ಗೊತ್ತಿದೆಯೋ? ಇದಾದರೂ ಎಷ್ಟು ಜನರಿಗೆ ಗೊತ್ತಿದೆ? ಇಲ್ಲಿ ನಮ್ಮ ದೃಷ್ಟಿ ಮಾತ್ರದಿಂದಲೇ ಶ್ರೀರಾಮಕೃಷ್ಣರೇ ನೋಡ್ತಾ ಇರ್ತಾರೆ. ನಿಮಗೆ ಆಶ್ಚರ್ಯ ಆಗಬಹುದು, ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ನಾನು. ನೋಡಿ, ಈ ಭಾವ ಭಾವ ಅಂತ ಇದೆ. ಈ ಭಾವ ಕೇವಲ ಶಬ್ದಗಳ ಮೂಲಕವಲ್ಲದೆ ಇನ್ನೂ ತನ್ನಷ್ಟಕ್ಕೆ ತಾನೇ ಹೆಚ್ಚನ್ನು ತಿಳಿದುಕೊಳ್ಳುತ್ತದೆ. ಅದು ಶ್ರೀರಾಮಕೃಷ್ಣ ಆ ಭಾವದ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಭಾವಸಾಗರರು ಅವರು, ಕೇವಲ ತಮ್ಮ ಭಾವದಿಂದಲೇ ಯಾರು ಜನ್ಮ ಜನ್ಮಾಂತರಗಳಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಾದಂತಹ ಅತ್ಯಂತ ಕಠಿಣವಾದ ಸಾಕ್ಷಾತ್ಕಾರದ ಪ್ರಯೋಗವನ್ನು ಕೂಡ ಕೇವಲ ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಎರಡು ದಿನಗಳಲ್ಲಿ ಮಾಡಿ ಮುಗಿಸಿದ್ದಾರೆ ಅವರು. ಭಾವದ ತೀವ್ರತೆ ಅಂಥದ್ದು. ಒಬ್ಬಳು ಮಹಿಳೆ, ಬಹಳ ವರ್ಷಗಳ ಪರಿಚಯ, ಬಹಳ ವಿಶ್ವಾಸದಿಂದ ಬಂದು ಹೋಗ್ತಾರೆ ನನ್ನ ಬಳಿಗೆ. ಆಗಾಗ ಅವರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದುಂಟು. ಸ್ವತಃ ಅವರು ಕೂಡ ಒಬ್ಬರು ವೈದ್ಯರು, ಡಾಕ್ಟರ್. ಆದರೆ ಅವ್ರಿಗೊಂದಷ್ಟು ಕಷ್ಟಗಳು ಶಾರೀರಿಕವಾದದ್ದು ನನ್ನ ಹತ್ರ ಹೇಳ್ತಾರೆ ಅವರು. ಆಗ ನಾನು ಹೇಳೋದು, ನಿಮ್ಮ ಹತ್ರವೇ ಇದೆಯಲ್ಲ ಔಷಧ, ತೆಗೆದುಕೊಳ್ಳಿ ಅದನ್ನ. ಮೊನ್ನೆ ಅದೇ ತರಹ ತಮ್ಮ ಒಂದು ಕಷ್ಟವನ್ನು ಹೇಳ್ಕೊಂಡಾಗ, ಶ್ರೀರಾಮಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತಂದೆ ನಾನು. ಆಗ ಅವರು ಹೇಳಿದ ಮಾತು ನನ್ನನ್ನು ಬೆಕ್ಕಸ ಬೆರಗಾಗಿಸಿಬಿಟ್ಟಿತು. ಅವ್ರು ಹೇಳ್ತಾರೆ, ಸ್ವಾಮೀಜಿ ನೀವೇನು ಮಾಡಬೇಕಾಗಿಲ್ಲ, ನೀವೇನು ಹೇಳಬೇಕಾಗಿಲ್ಲ, ನಿಮ್ಮ ಹತ್ರ ನಾನು ಹೇಳ್ಕೊಂಡು ಹೋಗ್ತೇನೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಭಾವ ಅನ್ನೋದು ಯಾವ ಎತ್ತರದಲ್ಲಿ ಇರುತ್ತದೆ ಅಂತ ಅನ್ನೋದನ್ನ ಗ್ರಹಿಸಿ ನಾನು ದೊಡ್ಡ ಪಾಠವನ್ನು ಕಲಿತೆ. ಶ್ರೀರಾಮಕೃಷ್ಣ ನಮಗೆ ಈ ಭಕ್ತಾದಿಗಳ ಮೂಲಕವೇ ಎಷ್ಟೊಂದು ಪಾಠಗಳನ್ನೆಲ್ಲ ಕಲಿಸ್ತಾರೆ. ಹೀಗೆ ಭಾವದ ಉನ್ನತಿಗೆ ಏರಬೇಕು ನಾವು, ಅದಕ್ಕೆ ಮೊದಲು ಮೊದಲು ಒಂದಿಷ್ಟು ಕೇಳಬೇಕು, ಅದಕ್ಕಿಂತ ಮೊದಲು ಒಂದಿಷ್ಟು ಓದಬೇಕು, ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಓದಬೇಕು. ಈ ವಿಚಾರಗಳೆಲ್ಲ ನಮ್ಮಲ್ಲಿ ಓತಪ್ರೋತವಾಗಬೇಕು, ಓತಪ್ರೋತವಾಗಬೇಕು, ಒಳಗು ಹೊರಗು ಎಲ್ಲೆಲ್ಲೋ ಅದು ಹರಡಿಕೊಂಡಿರಬೇಕು. ಅಂತಂತಹ ಕೆಲವು ವ್ಯಕ್ತಿಗಳಿದ್ದಾರೆ, ಅವ್ರು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಹಣ್ಣಾಗಬೇಕು. ಅದಕ್ಕೋಸ್ಕರವೇ ಈ ಉಪನ್ಯಾಸ ಅಂತ ಹೇಳ್ತಕ್ಕಂಥದ್ದನ್ನು ಮಾಡುದು. ಶ್ರೀರಾಮಕೃಷ್ಣ ನೋಡಿ ಅದನ್ನು ಬಗೆ ಬಗೆಯ ಉದಾಹರಣೆಯಿಂದ ಅವನಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಒಬ್ಬ ವಿದ್ಯಾಸಾಗರನನ್ನು ಹಿಡಿದುಕೊಂಡು ಅವರು ಜಗತ್ತಿನ ಎಲ್ಲಾ ಅವಿದ್ಯಾಸಾಗರರಿಗೆ ತಿಳಿಸ್ತಾ ಇದ್ದಾರೆ. ಒಬ್ಬ ಅರ್ಜುನನನ್ನ ಎದುರುಗಡೆ ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ತತ್ವ ನವನೀತವನ್ನ ಜಗತ್ತಿನಾದ್ಯಂತ ಇವತ್ತಿಗೂ ತಿನ್ನಿಸ್ತಾ ಇದ್ದಾನೆ. ಆದ್ರಿಂದ ಇವುಗಳನ್ನೆಲ್ಲ ನಾವು ಮತ್ತೆ ಮತ್ತೆ ಕೇಳಬೇಕು, ಓದಬೇಕು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಶ್ರೀರಾಮಕೃಷ್ಣರು ಆ ವಿಜ್ಞಾನದ ಸ್ಥಿತಿಯನ್ನ ಕಿಂಚಿತ್ತು ವಿವರಿಸಿದರು. ಕಿಂಚಿತ್ತು ಇನ್ನೂ ಮುಂದೆ ಹೇಳೋದಿಕ್ಕಿದೆ, ಅದಕ್ಕೋಸ್ಕರ ಕಿಂಚಿತ್ತು ಅಂತಂದೆ. ಮುಂದೆ ಹೇಳ್ತಾರೆ, ಜ್ಞಾನ ಮಾರ್ಗವು ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗ, ಹಾಗೇನೇನೆ ಭಕ್ತಿ ಮಾರ್ಗವೂ ಕೂಡ. ಜ್ಞಾನ ಮಾರ್ಗವೂ ಸರಿಯಾದದ್ದೇ, ಭಕ್ತಿ ಮಾರ್ಗವೂ ಸರಿಯಾದದ್ದೇ. ಎಲ್ಲಾ ಮಾರ್ಗಗಳಿಂದಲೂ ಆತನನ್ನು ಮುಟ್ಟಬಹುದು, ಆದರೆ ಆತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವವರೆಗೆ ಭಕ್ತಿ ಮಾರ್ಗವೇ ಸರಾಗವಾದದ್ದು. ಇದಕ್ಕಿಂತ ಸ್ಪಷ್ಟವಾದ ವಿವರಣೆ ಇನ್ನೇನು ಬೇಕು? ಇದನ್ನು ಕೇಳಿದ ಮೇಲೆ ಇನ್ಯಾತಕ್ಕೆ ಜಗಳವಾಡಬೇಕು? ಭಕ್ತಿ ಶ್ರೇಷ್ಠ, ಜ್ಞಾನ ಶ್ರೇಷ್ಠ ಅಂತನ್ನುವ ಜಗಳ ಅನಾದಿಯಾದದ್ದು, ಇವತ್ತಿಗೂ ಇದೆ. ನೀವು ಅಲ್ಲಿ ಹೊರಗಡೆ ಹೋಗಿ ಕೇಳಿ, ಬಹುಶಃ ಇಲ್ಲಿಯವರೆಗೆ ನೀವು ಮಾಡ್ತಾ ಇದ್ದಿರ್ಬೋದು, ಕೆಲವರು ಇನ್ನು ಮುಂದೆ ಮಾಡೋದಿಲ್ಲ ಅದನ್ನ. ಜ್ಞಾನ ಮಾರ್ಗವು ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗ, ಹಾಗೇನೇನೆ ಭಕ್ತಿ ಮಾರ್ಗವೂ ಕೂಡ. ಜ್ಞಾನ ಮಾರ್ಗವು ಸರಿಯಾದದ್ದೇ, ಭಕ್ತಿ ಮಾರ್ಗವು ಸರಿಯಾದದ್ದೇ. ಯಾವುದೇ ಬಗೆಯ ಕವನ ಕಾವ್ಯದ ಶಬ್ದವನ್ನು ಉಪಯೋಗಿಸದೆ ನೇರವಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದ ಯಾರ್ಯಾರ ಸ್ವಭಾವಕ್ಕೆ ಯಾವ್ದ್ಯಾವುದು ಹೊಂದಿಕೆಯಾಗ್ತದೋ, ಇಷ್ಟವಾಗ್ತದೋ, ಅವರು ಅದನ್ನು ತೆಗೆದುಕೊಂಡು ಮಾಡಲಿ. ಸಾಮಾನ್ಯವಾಗಿ ನಾನು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ವಾಮೀಜಿ, ಉದಾಹರಣೆ ಹೇಳ್ತಾ ಇದ್ದೀನಿ ಇದನ್ನ. ಇದು ಮಾತ್ರ ಅಲ್ಲ, ಇನ್ನೊಂದು ಮಾತಾಡಬಹುದು, ಮತ್ತೊಂದು ಮಾತಾಡಬಹುದು, ಎಲ್ಲನೂ ಹಾಗೇನೆ. ಸ್ವಾಮೀಜಿ, ಜ್ಞಾನ ಮಾರ್ಗವೇ ಶ್ರೇಷ್ಠ ಅಂತ ನನಗನ್ನಿಸ್ತದೆ. ಎಲ್ಲ ಈ ಭಕ್ತಿ ಮಾರ್ಗ ಅಂತ ಮಾಡಿಬಿಟ್ಟಿದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ, ಹಣ್ಣು ಕಾಯಿ ಹೊಡೆದ್ರೆ ಏನು ಪ್ರಯೋಜನ ಅದರಿಂದ? ಹಾಗಾದ್ರೆ ನಿಂದು ಅಜ್ಞಾನ ಮಾರ್ಗ ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ ನಾನು. ಯಾತಕ್ಕೆ ಅಂತ ಹೇಳಿದ್ರೆ, ನೀನು ಅವ್ರನ್ನೆಲ್ಲ ದೂರು ಕೆಲಸ ನಿನ್ಗೆ ಯಾರು ಕೊಟ್ರು? ನಿನ್ನ ಜ್ಞಾನ ಮಾರ್ಗದಲ್ಲಿ ಆನಂದವನ್ನು ಅನುಭವಿಸ್ಕೊಂಡು ಹೋಗು ನೀನು. ಅದರ ಬದಲಿಗೆ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅಂತನ್ವ ಈ ಲೆಕ್ಕಾಚಾರ ಇದೆ, ಇದನ್ನ ಜ್ಞಾನ ಅಂತ ತಿಳ್ಕೊಂಡ್ಯಾ? ಅವರವರ ಮಾರ್ಗವನ್ನು ಹಿಡಿದುಕೊಂಡು ಬಾಯಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಒಳಗಡೆ ಕಣ್ಣು ತೆರೆದುಕೊಂಡು ಸುಮ್ಮನೆ ನೇರವಾಗಿ ಹೋಗಿ ಆನಂದವನ್ನು ಅನುಭವಿಸಿಕೊಂಡು ಆನಂದ ಮತ್ತನಾಗಿ ಇತ್ತು ಅಂತ ಹೇಳಿದ್ರೆ ಆ ಭಕ್ತಿ ಮಾರ್ಗದವರೇ ಈ ಜ್ಞಾನ ಮಾರ್ಗದವರ ಬಳಿಗೆ ಬರ್ತಾರೆ. ಆನಂದ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇದ್ದರೆ ನೋಡಿದ್ರೆ ನಿಂದು ಕಡಿಮೆ ನಂದು ಹೆಚ್ಚು ಅಂತನ್ನುವ ಈ ಮಾತನ್ನ ಕೇಳಿದಾಗ ಯಾವನು ಬರ್ತಾನೋ ಅವನ ಬಳಿಗೆ? ಅವರವರದ್ದು ಅವರವರಿಗೆ ಹೆಚ್ಚು, ಅವರವರದ್ದು ಅವರವರಿಗೆ ದೊಡ್ಡದು. ಆದ್ರಿಂದ ಇನ್ನೊಬ್ಬರದನ್ನ ನಾವು ಕಳಪೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಪರಮಾತ್ಮ ಎಲ್ಲರ ಮೇಲೂ ಸಮವಾಗಿ ತನ್ನ ಕೃಪೆಯನ್ನು ಹರಿಸ್ತಾ ಇದ್ರೆ ಅವರವರ ಶಕ್ತಿಗನುಸಾರವಾಗಿ ಅವರವರು ಸ್ವೀಕರಿಸ್ತಾರೆ ಅನ್ನೋದು ವಿಚಾರ ಬೇರೆ. ಭಗವಂತನ ಕೃಪೆ ಮಾತ್ರ ಎಲ್ಲರ ಮೇಲೆ ಸಮಾನವಾಗಿ ಹರಿತಾ ಇದೆ. ಗಾಳಿ ಬೀಸಿದ ಹಾಗೆ, ಸೂರ್ಯನ ಕಿರಣ ಬಿದ್ದ ಹಾಗೆ. ಎಷ್ಟು ಶುದ್ಧವಾದಂತಹ ಆಮ್ಲಜನಕ ಪೂರ್ಣವಾದಂತಹ ಗಾಳಿ ಬೀಸ್ತಾ ಇದ್ರು ಕೂಡ ಅಸ್ತಮಾ ಇರ್ತಕ್ಕಂಥವನು, ಅವನಿಗೇನು ಲಾಭ ಅದರಿಂದ? ಅದು ಗಾಳಿಯ ದೋಷ ಅಲ್ಲ, ಅದು ಇವನ ದೋಷ. ಹಾಗೇನೇನೆ ನಾವು ಈ ವಿಚಾರಗಳನ್ನೆಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸ್ವೀಕಾರ ಮಾಡಬೇಕು ನಿಜ. ಆದರೆ ಪ್ರತಿಯೊಂದು ಕೂಡ ಸರಿ ಅನ್ನೋದನ್ನು ತಿಳ್ಕೊಳ್ಬೇಕು. ಒಂದು ವೇಳೆ ಅನ್ಯಾಯ ಮಾಡ್ತಕ್ಕಂಥವ್ರು ಅದನ್ನು ಸರಿ ಅಂದ್ಬಿಡೋಣ, ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅದು ಒಂದು ದಾರಿ ಅಂತ ತಿಳ್ಕೊಳ್ಳೋಣ, ಅದು ಸರಿಯಲ್ಲ ನಿಜ. ಆ ದಾರಿಯನ್ನ ತಪ್ಪಿಸಿ ಸರಿದಾರಿಗೆ ಹೋಗುವಂತೆ ಅವ್ರನ್ನ ಮಾಡೋದಕ್ಕೆ ನಮ್ಮ ಕೈಲಿ ಶಕ್ತಿ ಇದ್ರೆ ಮಾಡಿ, ಶಕ್ತಿ ಇಲ್ವೋ ನಿಮ್ ದಾರಿ ನೀವು ಹಿಡೀರಿ. ಸುಮ್ಮನೆ ಗೊಣಗುವುದರಿಂದ ನಮ್ಮ ಮನಸ್ಸನ್ನು ನಾವು ಹಾಳು ಮಾಡಿಕೊಳ್ತೇವೆ. ಅದು ಭಗವಂತನ ಹಣೆ ಬರಹ. ಯಾವುದು ತಪ್ಪು ದಾರಿ ಹಿಡಿದವರನ್ನ ಸರಿದಾರಿಗೆ ತರುವಂತಹ ಕೆಲಸ ಅದು ಅವನದ್ದು. ನಾನು ನಿಮ್ಗೆ ಆಶ್ಚರ್ಯ ಆಗಬಹುದು, ಸ್ವಲ್ಪ ವೈಯಕ್ತಿಕವಾದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ದರಿದ್ರ ನಾರಾಯಣ ಸೇವಾ, ದರಿದ್ರ ನಾರಾಯಣೋಭವ, ಮೂರ್ಖ ನಾರಾಯಣೋಭವ ಇತ್ಯಾದಿ ಎಲ್ಲ ಇದೆಯಲ್ಲ, ದೇವೋಭವ ಇತ್ಯಾದಿ. ಈ ದೃಷ್ಟಿಯಿಂದ ಸೇವೆ ಮಾಡಬೇಕು ಅಂತನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಶ್ರೀರಾಮಕೃಷ್ಣಾಶ್ರಮ. ಶ್ರೀರಾಮಕೃಷ್ಣಾಶ್ರಮದ ಶ್ರೀರಾಮಕೃಷ್ಣರ ಬೋಧನೆಯ ಆಧಾರದ ಮೇರೆಗೆ ಹೋಗ್ತಾನೆ. ನಾನು ಆಲೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ನೋಡಿದಾಗ ನನಗೊಂದು ಮಾತು ಅನಿಸಿದ್ದೇನಂತಂದ್ರೆ, ಇದು ಸ್ವಲ್ಪ ವೈಯಕ್ತಿಕ, ಅದರಿಂದ ಸ್ವಲ್ಪ ಗುಟ್ಟಾಗೆ ಇಟ್ಟಿರ್ಬೇಕು ಎಲ್ರೂ. ಅದನ್ನು ನೀವು ಮಾತನಾಡಿದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನಾನು ನಿಮ್ಮ ಜೊತೆಯಲ್ಲಿ ಆತ್ಮೀಯತೆ ಬೆಳೆಸಿರೋದ್ರಿಂದ ಹೇಳಿದರೆ ಸರಿ ಹೋಗುತ್ತೆ. ನಾನು ನಮ್ಮ ಆಶ್ರಮವಾಸಿ ಸೋದರರೊಂದಿಗೆ ಕೆಲಸತ್ತಿ ಹೇಳ್ತಾ ಇರ್ತೇನೆ, ಮತ್ತು ನಾನು ಕೂಡ ಅಂದುಕೊಳ್ತಾ ಇರ್ತೇನೆ, ಎಲ್ಲ ಮೂರ್ಖ ದೇವೋಭವ ಅಂತ ಹೇಳ್ತಕ್ಕಂಥ ಆದರ್ಶವನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಶ್ರೀರಾಮಕೃಷ್ಣ ನಮಗೆ ಹೇಳಿಕೊಟ್ಟಿದ್ರು ಕೂಡ ಅದು ನಾನಲ್ಲ ಆ ಸಾಧನೆಯನ್ನು ಮಾಡಿತ್ತು. ನನ್ನಿಂದ ಆ ಬಗೆಯ ಸಾಧನೆ ಮಾಡೋದಕ್ಕೆ ನನಗೆ ಮೂರ್ಖರಲ್ಲಿ ದೇವರು ಕಾಣ್ತಾ ಇಲ್ವಲ್ಲ, ಆಗಿರುವಾಗ ನಾನೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಅದನ್ನ? ಹಾಗಿರುವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ ಶ್ರೀರಾಮಕೃಷ್ಣರೇ ಅದನ್ನ ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮಂತ ಮೂರ್ಖರನ್ನ ಹೊರಗಡೆಯಿಂದ ಎಳೆತಂದು ಇಲ್ಲಿಟ್ಟು ಪಾವನರಾಗಿಸುವಂತಹ ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೂರ್ಖರನ್ನ ದೇವರಾಗಿಸುವಂತಹ ಪ್ರಯತ್ನ ಶ್ರೀರಾಮಕೃಷ್ಣರಿಂದ ನಡೀತಾ ಇದೆ, ಶ್ರೀಮಾತೆ ಶಾರದಾದೇವಿಯವರಿಂದ ನಡೀತಾ ಇದೆ, ಶ್ರೀ ಸ್ವಾಮಿ ವಿವೇಕಾನಂದರಿಂದ ನಡೀತಾ ಇದೆ. ಓಹೋ ಎಷ್ಟು ಚೆನ್ನಾಗಿದೆ! ನಮ್ಮ ಹಿಂದಿನ ಅವಸ್ಥೆಯನ್ನು ನಾವು ಗಮನಿಸಿಕೊಂಡಾಗ, ಈಗಿನ ಸ್ಥಿತಿಯನ್ನು ಹೋಲಿಸಿ ನೋಡಿದಾಗ, ಓಹೋ ಶ್ರೀರಾಮಕೃಷ್ಣರು ಈ ಕಾರ್ಯವನ್ನು ಮಾಡಿದ್ದು ನಿಜವಾಗಿ ಆ ಮೂರ್ಖ ದೇವೋಭವ ಅಂತ ಇರತಕ್ಕಂಥದ್ದರ ಅನುಷ್ಠಾನ ನಡೀತಾ ಇರತಕ್ಕಂಥದ್ದು ಶ್ರೀರಾಮಕೃಷ್ಣರ ಮೂಲಕ. ಯಾತಕ್ಕೋಸ್ಕರ ಈ ಮಾತನ್ನು ಹೇಳಿದೆ ನಾನು? ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಸತ್ಯಾಂಶದ ಕೆಲವು ಕಿರಣಗಳು ಗೋಚರಿಸುತ್ತವೆ. ಯಾರೂ ಏನೋ ಮಾಡೋದಕ್ಕೆ ಸಾಧ್ಯವಿಲ್ಲ, ಪರಮಾತ್ಮನೊಬ್ಬನೇ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಹೇಳಿದೆ, ದಾರಿ ತಪ್ಪಿದವ್ರನ್ನ ಭಗವಂತ ಸರಿದಾರಿಗೆ ಖಂಡಿತ ತರ್ತಾನೆ ಒಂದಲ್ಲ ಒಂದು ದಿನ. ಆದ್ರೆ ನಮಗೆ ಯಾವ ದಾರಿಯನ್ನ ಈಗಾಗಲೇ ತೋರಿಸಿದ್ದಾನೋ ಆ ದಾರಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಹೋಗ್ತಾ ಇದ್ದೇವೆ ಅಂತನ್ನುವ ಆತ್ಮ ಪರೀಕ್ಷಣೆ, ಆತ್ಮ ನಿರೀಕ್ಷಣೆ, ಆತ್ಮ ವಿಶ್ಲೇಷಣೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳತಕ್ಕಂತಹದ್ದನ್ನು, ನಮ್ಮ ಕಾಲು ಬುಡದಲ್ಲಿ ಬಿದ್ದಂತಹ ಕಸವನ್ನು ತೆಗೆದುಕೊಂಡು ಶುಚಿ ಮಾಡಿಕೊಳ್ಳತಕ್ಕಂತಹದ್ರ ಕಡೆಗೆ ನಾವು ಗಮನ ತಂದುಕೊಳ್ಳೋದಕ್ಕೋಸ್ಕರವೇ ಈ ಶ್ರೀರಾಮಕೃಷ್ಣರ ಬೋಧನೆಗಳು ಮತ್ತು ಆ ಬೋಧನೆಗಳನ್ನು ಉಪಯೋಗಿಸಿಕೊಂಡು ನಡೆಯತಕ್ಕಂತಹ ಉಪನ್ಯಾಸಗಳು. ಆದ್ರಿಂದ ಅವರ ಮಾರ್ಗ ಸರಿಯಲ್ಲ, ಇವರ ಮಾರ್ಗ ಸರಿಯಲ್ಲ ಅಂತ ಹೇಳ್ತಕ್ಕಂತಹ ಒಂದು ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಕೆಲಸವನ್ನು ನಾವು ಮಾಡೋದಕ್ಕೆ ಹೋಗದೇನೆ, ನಮಗೆ ಯಾವುದು ಹಿತವಾಗಿದೆಯೋ, ನಮಗೆ ಯಾವುದು ಇಷ್ಟವಾಗಿದೆಯೋ ಅದನ್ನು ಆರಿಸಿಕೊಂಡು ಅದಕ್ಕೆ ಅನುಸಾರವಾಗಿ ಹೇಗೆ ಅತ್ತ ಇತ್ತ ನೋಡದಂತೆ ಕುದುರೆಗಳಿಗೆ ಕಾಪು ಹಾಕಿ ನೇರವಾಗಿ ಹೋಗುವಂತೆ ಮಾಡ್ತಾರೋ ಆ ರೀತಿಯಲ್ಲಿ ನಾವು ನೇರವಾಗಿ ಹೋಗಬೇಕಾಗಿದೆ. ಶ್ರೀರಾಮಕೃಷ್ಣರು ಎರಡು ಮಾರ್ಗಗಳನ್ನು ಸರಿ ಅಂತ ಹೇಳಿದ್ದಲ್ಲದೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಆದರೆ ಆತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವವರೆಗೆ ಭಕ್ತಿ ಮಾರ್ಗವೇ ಸರಾಗವಾದದ್ದು. ಕಲಿಯುಗದಲ್ಲಿ ಭಕ್ತಿ ಮಾರ್ಗ ಸರಾಗವಾದದ್ದು ಅಂತ ಶ್ರೀರಾಮಕೃಷ್ಣರು ಸರಾಗವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಒಂದೇ ಸವನ ಹೇಳ್ತಾ ಬರ್ತಾ ಇದ್ದಾರೆ, ನಾರದೀಯ ಭಕ್ತಿ, ನಾರದೀಯ ಭಕ್ತಿ, ನಾಮ ಸಂಕೀರ್ತನೆಯ ಮೂಲಕ ಭಗವನ್ ನಾಮ ಸಂಕೀರ್ತನೆಯನ್ನು ಗಟ್ಟಿ ಸ್ವರದಿಂದ ಉಚ್ಚರಿಸುವುದರ ಮೂಲಕ, ರೋಮಾಂಚಿತರಾಗುವುದರ ಮೂಲಕ, ಆನಂದ ಭಾಷ್ಪವನ್ನು ಸುರಿಸುವುದರ ಮೂಲಕ ನಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಇತ್ಯಾದಿ. ನಮಗೆ ಭಕ್ತಿ ಮಾರ್ಗವೇ ಶ್ರೇಷ್ಠ. ಯಾತಕ್ಕೆ ಅಂತಂದ್ರೆ ನಮ್ಮಲ್ಲಿ ಅಹಂ ಇದೆ, ನಮ್ಮಲ್ಲಿ ಅಹಂ ಇದೆ ಅಂತನೋ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳಲಿಲ್ಲ. ಭಗವಂತ ನಮ್ಮಲ್ಲಿ ಅಹಂ ಎಂಬುದನ್ನು ಇಟ್ಟಿರುವವರೆಗೆ ಈ ವಾಕ್ಯವನ್ನು ನಾವು ನೋಡಬೇಕು. ಈ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ಸೆಳಿತೇನೆ ನಾನು. ಒಬ್ಬ ಮಹಿಳೆ ಯಾವಾಗಲೂ ಅಳ್ತಾ ಇದ್ರು ನನ್ನ ಬಳಿಗೆ ಬಂದು, ಏನು ಸ್ವಾಮಿಗೆ ಅಹಂಕಾರ ಹೋಗುವುದಿಲ್ಲ, ನಿಮ್ಮ ಅಹಂಕಾರ ಇಷ್ಟು ಬೇಗ ಹೋದ್ರೆ ನಮ್ಗೆ ಕೆಲಸ ಆಗುವುದಿಲ್ಲ, ಇಟ್ಕೊಂಡಿದೀಯ ಅಹಂಕಾರವನ್ನ ಅಂತ ನಾನು ಯಾವಾಗಲೂ ಹೇಳದವರಿಗೆ. ಭಗವತ್ ಕಾರ್ಯ ನಡೀಬೇಕಾಗಿದೆ ಬಹಳಷ್ಟು, ಅದೆಲ್ಲ ಸ್ವಲ್ಪ ಅಹಂಕಾರ ಇರಬೇಕಾಗುತ್ತದೆ. ಸಂಪೂರ್ಣ ಅಹಂಕಾರ ಅಳಿದು ಹೋಯಿತು ಅಂತ ಹೇಳಿದ್ರೆ ನಿರ್ವಿಕಲ್ಪ ಸಮಾಧಿ ಅದು ಒಂದೇ ಸಲಕ್ಕೆ ಬರ್ತಕ್ಕಂಥದ್ದಲ್ಲ. ಬಡಪೆಟ್ಟಿಗೆ ಈ ಅಹಂ ಹೋಗ್ತಕ್ಕಂಥದ್ದಲ್ಲ ಅಂತನ್ನೋದನ್ನ ಮುಂದೆ ಶ್ರೀರಾಮಕೃಷ್ಣರು ಆ ಹಸು ಹಂಬಾ ಹಂಬಾ ಅಂತ ಹೇಳ್ತಕ್ಕಂತಹ ಹಸು ಆ ಉದಾಹರಣೆಯನ್ನು ಕೊಟ್ಟು ಹೇಳ್ತಕ್ಕಂತಹ ಸ್ವಾರಸ್ಯವನ್ನ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ, ಈಗ ಅದನ್ನ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಇವತ್ತಿನವರೆಗೆ ಏನ್ ಅಹಂ ಅಂತ ಹೇಳ್ತಕ್ಕಂತಹದ್ದು ನಮ್ಮಲ್ಲಿ ಇದೆಯೋ ಅದು ಭಗವಂತನಿಂದ ಇಡಲ್ಪಟ್ಟದ್ದು. ನಿನ್ನ ಅಹಂ ಅಲ್ಲ ಅದು, ನನ್ನ ಅಹಂ ಅಲ್ಲ ಅದು, ಅದು ಪರಮಾತ್ಮ ಇಟ್ಟದ್ದು, ಅದನ್ನು ಉಪಯೋಗಿಸ್ಕೋ. ಆ ಅಹಂಕಾರವನ್ನ ಯಾತಕ್ಕೋಸ್ಕರ ಇಟ್ಟಿದ್ದಾನೋ ಆ ಒಂದು ಉದ್ದೇಶಕ್ಕಾಗಿ ಅದನ್ನ ಸವಿಸು. ಎಷ್ಟು ಅದ್ಭುತವಾಗಿದೆ, ಭಗವಂತ ನಮ್ಮಲ್ಲಿ ಇಟ್ಟಿರುವ ಅಹಂ ಅಂತನ್ನೋದು ಇರುವವರೆಗೆ ಭಕ್ತಿ ಮಾರ್ಗವೇ ಶ್ರೇಷ್ಠವಾದದ್ದು. ಭಕ್ತಿ ಮಾರ್ಗ ಶ್ರೇಷ್ಠವಾದದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಹಂಕಾರ ಇರುವವರೆಗೆ. ಆಮೇಲೆ ಜ್ಞಾನ ಬರ್ತದೆ, ಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಅನುಭವಕ್ಕೆ ಬಂದ ಮೇಲೆ ಅವನಿಗೆ ಭಕ್ತಿಯೇ ಜ್ಞಾನ, ಜ್ಞಾನವೇ ಭಕ್ತಿ ಅಂತನೋ ಅನುಭವ ಬರ್ತದೆ. ಯಾರಿಗೆ ಭಕ್ತಿಯಲ್ಲಿ ಒಂದು ಪರಾಕಾಷ್ಠೆ ಮುಟ್ಟಿರ್ತಾನೋ, ಭಕ್ತಿಯಲ್ಲಿ ಪರಾಕಾಷ್ಠೆ ಮುಟ್ಟಿರ್ತಾನೋ ಅವನಿಗೆ ಗೊತ್ತಾಗ್ತದೆ ಜ್ಞಾನವೇ ಭಕ್ತಿ, ಭಕ್ತಿಯೇ ಜ್ಞಾನ ಅಂತ. ಆ ಪರಾಕಾಷ್ಠೆಗೆ ಮುಟ್ಟುವವರೆಗೆ ಜಗಳ. ಅದಕ್ಕೋಸ್ಕರ ಅವಿವೇಕದಿಂದ ನಾವು ಜಗಳ ಮಾಡಿದ್ರ ಬದಲಿಗೆ ಆ ಪರಾಕಾಷ್ಠೆಯನ್ನು ಮುಟ್ಟುವಂತಹ ಪ್ರಯತ್ನಕ್ಕೆ ನಮ್ಮನ್ನು ನಾವು ಮೀಸಲಾಗಿಟ್ಕೊಂಡಿರಬೇಕು ಅಂತನ್ನುವುದನ್ನು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣ ವಿಜ್ಞಾನಿ ವಿಚಾರ, ವಿಜ್ಞಾನಿಗೆ ಕಂಡು ಬರುತ್ತದೆ ಬ್ರಹ್ಮ ಅಚಲನಾಗಿ ನಿಷ್ಕ್ರಿಯನಾಗಿ ಇರುವುದು ಇದೆ ಮತ್ತು ಅದು ಸುಮೇರುವಿನ ಹಾಗೆ ಇದೆ. ಈ ಜಗತ್ತು ಈ ಮೂರು ಗುಣಗಳಿಂದ ಎಂದರೆ ಸತ್ವ ರಜಸ್ಸು ತಮಸ್ಸು ಇವುಗಳಿಂದ ಉದ್ಭವವಾಗಿದೆ. ಇವು ಮೂರು ಬ್ರಹ್ಮನಲ್ಲಿವೆ, ಆದರೆ ಆತ ಮಾತ್ರ ನಿರ್ಲಿಪ್ತ ಅಂತ ಇದಿಷ್ಟು ವಾಕ್ಯಪುಂಜಗಳು. ಮುಂದೆ ಅದನ್ನ ಈಗಲೇ ಓದ್ಕೊಳ್ಬೇಕು. ವಿಜ್ಞಾನಿಗೆ ಮತ್ತೆ ಕಂಡು ಬರುತ್ತದೆ ಬ್ರಹ್ಮನೇ ಸಾಕಾರನಾಗಿರುವುದು, ಯಾರು ಗುಣಾತೀತನೋ ಆತನೇ ಷಡೈಶ್ವರ್ಯ ಪೂರ್ಣ ಭಗವಂತನಾಗಿದ್ದಾನೆ. ಈ ಜೀವ ಜಗತ್ತು ಮನಸ್ಸು ಬುದ್ಧಿ ಭಕ್ತಿ ವೈರಾಗ್ಯ ಜ್ಞಾನ ಇವೆಲ್ಲ ಆತನ ಐಶ್ವರ್ಯ ಅಂತ ಹೇಳ್ತಾ ತಕ್ಷಣ ಅವರಿಗೆ ಕಿಸಕ್ಕಂತ ನಗೆ ಬಂದ್ಬಿಡುತ್ತೆ. ನಗ್ತಾ ಹೇಳ್ತಾರೆ, ಯಾವ ಸಾವುಕಾರನಿಗೆ ಮನೆ ಮಠ ಏನು ಇಲ್ವೋ ಅಥವಾ ಇದ್ರೂ ಮಾರಬೇಕಾಗಿ ಬಂದ್ಬಿಟ್ಟಿದೆಯೋ ಆ ಸಾವುಕಾರನೇ ಇನ್ನೆಂಥ ಸಾವುಕಾರ ಅಂತ ಹೇಳಿದಾಗ ಎಲ್ರು ಒಂದಷ್ಟು ನಕ್ರಂತೆ. ಬರಿತಾನಲ್ಲಿ ಮಾಸ್ಟರ್ ಮಹಾಶಯ, ಭಗವಂತ ಷಡೈಶ್ವರ್ಯ ಪೂರ್ಣ, ಅದು ಹಾಗಿಲ್ಲದೆ ಹೋದ್ರೆ ಆತನನ್ನು ಯಾರು ತಾನೇ ಲೆಕ್ಕಕ್ಕಿಡ್ತಾ ಇದ್ರು ಅಂತ ಹೇಳಿದಾಗ ಪುನಃ ಎಲ್ಲರೂ ನಕ್ರಂತೆ. ಭಗವಂತನಲ್ಲಿ ಷಡೈಶ್ವರ್ಯ ಅಂತ ಹೇಳ್ತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ಅವನನ್ನು ಯಾಕೆ ಕೇರ್ ಮಾಡ್ತಾ ಇದ್ರು ಅಂತ ಹೇಳ್ತಕ್ಕಂತ ಮಾತನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಎರಡು ವಾಕ್ಯ ಪುಂಜಗಳು ಬಂತು, ಎರಡು ಪ್ಯಾರಾಗ್ರಾಫ್ ನೋಡ್ಬೇಕು. ಮೊದಲೇದು ವಿಜ್ಞಾನಿಗೆ ಕಂಡು ಬರ್ತದೆ ಬ್ರಹ್ಮ ಅಚಲನಾಗಿ ಇದೆ, ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ಅಚಲವಾಗಿದೆ ನಿಷ್ಕ್ರಿಯವಾಗಿದೆ ಅಂತ, ಸುಮೇರುವಿನ ಹಾಗೆ ಸ್ಥಿರವಾಗಿದೆ ಅಂತ. ಈ ಜಗತ್ತು ಈ ಮೂರು ಗುಣಗಳಿಂದ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಇವುಗಳಿಂದ ಉದ್ಭವವಾಗಿದೆ. ಇವು ಮೂರು ಬ್ರಹ್ಮನಲ್ಲಿ ಇವೆ, ಆದರೆ ಆತ ಮಾತ್ರ ನಿರ್ಲಿಪ್ತ. ಈ ಒಂದೇ ವಾಕ್ಯ ಪುಂಜದಲ್ಲಿ ಎರಡು ಅಭಿಪ್ರಾಯಗಳು ಬರ್ತವೆ ನಮಗೆ. ಒಂದನೇದಾಗಿ ವಿಜ್ಞಾನಿಗೆ ಒಂದು ದೃಷ್ಟಿಯಿಂದ ಏನ್ ಕಂಡು ಬರ್ತದೆ, ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ನಿಷ್ಕ್ರಿಯವಾಗಿದೆ. ಆಕಾಶವತ್ತು ಆಕಾಶದಲ್ಲಿ ಯಾವ ಚಟುವಟಿಕೆ ಕಂಡು ಬರ್ತದೆ, ಆಕಾಶ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಅದರ ಪಾಡಿಗೆ ಅದು ಇದೆ. ಆ ರೀತಿಯಲ್ಲಿ ಪರಮಾತ್ಮ ಇದ್ದಾನೆ ಅಥವಾ ಪರಬ್ರಹ್ಮ ಇದೆ, ಸುಮೇರು ಪರ್ವತದಂತೆ ಸ್ಥಿರವಾಗಿ ಇದೆ. ಅದರ ಅಧ್ಯಕ್ಷತೆಯಲ್ಲಿ ಅದರ ಅಸ್ತಿತ್ವದಲ್ಲಿ ಬಾಕಿ ಉಳಿದ ಚಟುವಟಿಕೆಗಳೆಲ್ಲ ಕಂಡು ಬರ್ತಾ ಇವೆ. ಇವತ್ತಿನ ಈ ವಿಶ್ವದಲ್ಲಿ ಏನು ವಿದ್ಯಮಾನಗಳೆಲ್ಲ ಕಂಡು ಬರುತ್ತವೋ ಅವುಗಳೆಲ್ಲ ಆ ಪರಬ್ರಹ್ಮನ ಅಸ್ತಿತ್ವದಲ್ಲಿ ಅವನ ಕಣ್ಣು ಮುಂದ್ರೇ ನಡೀತಾ ಇದೆ. ಈ ಚಟುವಟಿಕೆಗಳಿಗೆಲ್ಲ ಏನು ಕಾರಣ, ಈ ಚಟುವಟಿಕೆಗಳು ಈ ಜೀವಕೋಟಿಗಳು ಜಡ ಜೀವ ವಸ್ತುಗಳೆಲ್ಲ ಎಲ್ಲಿಂದ ಉತ್ಪನ್ನವಾದವು, ಹೇಗೆ ಉತ್ಪನ್ನವಾದವು, ಅದಕ್ಕೆ ಅಲ್ಲೇ ಒಂದು ಮಾತನ್ನು ಹೇಳಿಬಿಡ್ತಾರೆ. ಸತ್ವ ರಜಸ್ಸು ತಮಸ್ಸು ಅಂತ ಹೇಳ್ತಕ್ಕಂಥ ಮೂರು ಗುಣಗಳಿವೆ, ಇದು ಮಾಯೆಯ ಗುಣಗಳು. ಮಾಯೆ ಅಂತ ಒಂದಿದೆ, ಅದು ಪರಬ್ರಹ್ಮದ ಶಕ್ತಿ. ಶಕ್ತಿ ಇಲ್ಲದೆ ಕಾರ್ಯವಿಲ್ಲ. ಪರಬ್ರಹ್ಮ ಅಶಕ್ತವಾದದ್ದೇನೂ ಅಲ್ಲ. ಪರಬ್ರಹ್ಮನ ಮಾಯೆ ಸಶಕ್ತವಾದದ್ದು ಅಂತ ಹೇಳಿದ ಮಾತ್ರಕ್ಕೆ ಪರಬ್ರಹ್ಮ ಅಶಕ್ತ ಅಂತ ತಿಳಿತಕ್ಕಂಥದ್ದಲ್ಲ. ಆ ಪರಮಾತ್ಮನ ಮಾಯೆಗೂ ಮಾಯೆಯ ಪರಮಾತ್ಮನಿಗೂ ಏನೂ ಭೇದವೇ ಇಲ್ಲ, ಅಭೇದ. ಅದು ದೀಪವನ್ನು ಬಿಟ್ಟು ಬೆಳಕಿಲ್ಲ, ಬೆಳಕನ್ನು ಬಿಟ್ಟು ದೀಪ ಇಲ್ಲ, ಅದನ್ನು ಮುಂದೆ ಎಲ್ಲ ವಿವರಿಸ್ತಾರೆ. ಅಗ್ನಿಯನ್ನು ಬಿಟ್ಟು ಸುಡುವಿಕೆ ಇಲ್ಲ, ಸುಡುವಿಕೆ ಬಿಟ್ಟು ಅಗ್ನಿ ಇಲ್ಲ. ಆದರೆ ಶಕ್ತಿ ಹೇಳೋದಕ್ಕೋಸ್ಕರ, ಮಾತಾಡೋದಕ್ಕೋಸ್ಕರ, ಕೇಳಿ ಸ್ವಲ್ಪ ತಿಳ್ಕೊಳ್ಳೋಕ್ಕೋಸ್ಕರ, ಆಮೇಲೆ ಮಾತು ನಿಂತು ಹೋಗ್ತದೆ, ಆಗ ಮಾತ್ರ ಸರಿಯಾಗಿ ಅರ್ಥ ಆಗ್ತದೆ. ಅಲ್ಲಿಯವರೆಗೆ ತಿಳಿಸೋದಕ್ಕೋಸ್ಕರ ಹೇಳಲಾಗಿದೆ ಮಾಯೆ ಅಂತ ಹೇಳ್ತಾ ಇದೆ. ಮಾಯೆ ಅಂದ್ರೆ ಏನು, ಮಾಯೆಯ ಸಮಸ್ಥಿತಿಯೇ ಸತ್ವ ರಜಸ್ತಮೋ ಗುಣಗಳ ಸಮಸ್ಥಿತಿ. ಸತ್ವ ರಜಸ್ತಮೋ ಗುಣಗಳು ಸೇರಿ ಸಮಸ್ಥಿತಿಗೆ ಬಂದಾಗ ಸೃಷ್ಟಿ ಕಾರ್ಯ ಸಮಾಪ್ತಿ. ಉದಾಹರಣೆಗೆ ನಾವು ನಿದ್ರೆ ಮಾಡುವಾಗ ಎಲ್ಲ ಚಟುವಟಿಕೆಗಳು ನಿಂತೋಗುತ್ತವೆ, ಆದರೆ ಉಸಿರಾಟ ಒಂದು ಇರುತ್ತೆ. ಮಾಯೆ ಯಾವಾಗ ತಟಸ್ಥವಾಯಿತೋ ಸಕಲ ಸೃಷ್ಟಿಯೂ ನಿಂತು ಹೋಗಿಬಿಡ್ತದೆ. ಪರಮಾತ್ಮ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಕಾರ್ಯೋನ್ಮುಖವಾಗಿರುವಾಗ ಮಾತ್ರವೇ ಸಕಲ ವಿಶ್ವಗಳ ಕಾರ್ಯಕಲಾಪಗಳು, ಈ ಸತ್ವ ರಜಸ್ಸು ತಮಸ್ಸು ಇವುಗಳಿಂದ ಈ ವಿಭಿನ್ನವಾದ ಸೃಷ್ಟಿ, ಆಕಾಶದಿಂದ ಹಿಡಿದು ಪೃಥ್ವಿಯವರೆಗೆ, ಖನಿಜಗಳಿಂದ ಹಿಡಿದು ಮನುಜರವರೆಗೆ, ಬಗೆ ಬಗೆಯ ಸೃಷ್ಟಿ. ಭಗವಂತ ಹೇಗೆ ಅನಂತನೋ ಅವನ ಸೃಷ್ಟಿ ಅಷ್ಟೇ ಅನಂತ. ಮನುಷ್ಯರು ಅಂದ್ರೆ ಎಷ್ಟು ವಿಧ, ಮನುಷ್ಯನ ಒಳಗೆಯೇ ಎಷ್ಟು ವಿಧ, ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನವರೆಗೆ ಎಷ್ಟು ವಿಚಾರಗಳಿವೆ ಇದರಲ್ಲಿ. ಇವತ್ತು ವೈದ್ಯಕೀಯ ಅಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸ್ಪೆಷಲೈಸೇಷನ್ ಅಂತ ಪ್ರಾರಂಭ ಆಗಿದೆ. ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸ್ಪೆಷಲೈಸೇಷನ್ ಪ್ರಾರಂಭ ಆಗಿದೆ. ಯಾತಕ ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ ಅಷ್ಟು ವಿವರ ಇದೆ. ಇಎನ್ ಟಿ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಇ ಅಂದ್ರೆ ಇಯರ್, ಎನ್ ಅಂದ್ರೆ ನೋಸ್, ಟಿ ಅಂದ್ರೆ ಥ್ರೋಟ್, ಕಿವಿ, ಮೂಗು, ಈ ಕತ್ತು, ಕರಳು, ಕಂಠ, ಇವು ಮೂರ್ಕು ಒಂದೊಂದು ಸಂಬಂಧ, ಅತ್ಯಂತ ನಿಕಟ ಸಂಬಂಧ. ಆದ್ರಿಂದ ಈ ಮೂರನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಒಬ್ಬನಿಗೆ ಕಂಠಕ್ಕೇನಾದರೂ ಗ್ರಹಚಾರ ಒತ್ತರಿಸಿದ್ರೆ ಅವನು ಆ ENT ಸ್ಪೆಷಲಿಸ್ಟ್ಗೆ ಹೋಗಬೇಕು, ಮೂಗಿನವನು ಅಲ್ಲಿಗೆ ಬರಬೇಕು, ಕಿವಿಯವನು ಅಲ್ಲಿಗೆ ಬರಬೇಕು, ಯಾಕೆಂದ್ರೆ ಅವನು ಆ ಮೂರಲ್ಲಿ ಸ್ಪೆಷಲಿಸ್ಟ್. ಈಗ ಆ ಸ್ಪೆಷಾಲಿಟಿ ಅನ್ನೋದು ಕೂಡ ಇನ್ನೂ ಹೆಚ್ಚಿದೆ. ಕಿವಿಗೆ ಒಬ್ಬ ಸ್ಪೆಷಲಿಸ್ಟ್, ಮೂಗಿಗೆ ಒಬ್ಬ ಸ್ಪೆಷಲಿಸ್ಟ್, ಕಂಠಕ್ಕೆ ಒಬ್ಬ ಸ್ಪೆಷಲಿಸ್ಟ್. ಯಾಕೆಂತಂದ್ರೆ ಆ ಮೂರು ಒಂದೊಂದು ಕೂಡ ಅಷ್ಟು ನರಮಂಡಲಗಳಿಂದ, ಸೂಕ್ಷ್ಮವಾದಂತಹ ನರಮಂಡಲಗಳಿಂದ ಕೂಡಿದಂತಹದ್ದು. ಒಂದು ಆಪರೇಷನ್ ಮಾಡಬೇಕಾಗಿದ್ರೆ, ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದ್ರೆ ಅದರಲ್ಲಿ ತುಂಬಾ ತರಬೇತಿ ಬೇಕಾಗುತ್ತದೆ. ತರಬೇತಿ ಇಲ್ಲದೆ ಹೋದ್ರೆ ಒಳ್ಳೆ ಕಿವಿನೆ ಹಾಳು ಮಾಡಿ ಎಷ್ಟೋ ಸತಿಯ ಹಲ್ಲು ಡಾಕ್ಟರ್ಗಳು ಹಾಗೆ ಮಾಡೋದುಂಟು. ಕೆಟ್ಟೋಗಿರೋ ಹಲ್ಲನ್ನ ಅಲ್ಲೇ ಇಟ್ಟು ಪಕ್ಕದಲ್ಲಿರ್ತಕ್ಕಂಥ ಹಲ್ಲನ್ನು ಕಿತ್ತು ಆ ಹಲ್ಲು ನೋವನ್ನು ಕೂಡ ನೋಂಕೊಂಡು ಬರ್ತಾ ಇದ್ರೆ ಆಮೇಲೆ ಆ ನೋವು ವಾಸಿ ಆಗ್ತದೆ ಕಾಲಕ್ರಮದಲ್ಲಿ. ಆ ನೋವೇನೋ ವಾಸಿ ಆಯ್ತು, ಆ ಮೊದಲಿನ ನೋವು ಹಾಗೆ ಇತ್ತು, ಯಾತಕ್ಕೆ ಅಂತ ನೋಡಿದ್ರೆ ಅದು ಅಲ್ಲೇ ಇದೆ, ಕೀಳೇ ಇಲ್ಲ. ಈ ಗಟ್ಟಿ ಹಲ್ಲನ್ನ ಕೀಳುವಾಗಲೂ ಕೂಡ ಅವನು ಕಷ್ಟಪಟ್ಟು ಅದಕ್ಕೆ ಜೋತು ಬಿದ್ದು ಇಕ್ಕಲ ಹಾಕಿ ಜೋತು ಬಿದ್ದು ಅವನು ಭಾರ ಎಲ್ಲ ಕೊಟ್ಟು ಆಮೇಲೆ ಅದು ಕೂಡ ಕೇಳಕ್ ಸಾಧ್ಯ ಆಗದೆ ಉಳಿ ತಂದು ಹೊಡೆದು ಒಡೆದು ಅಂತದ್ದೆಲ್ಲ ಘಟನೆ ನಡೆದಂತಹದ್ದಿದೆ ನನಗೆ. ಅಂತ ವರ್ತಮಾನಗಳೆಲ್ಲ ಬಂದಿವೆ. ಅದಕ್ಕೋಸ್ಕರ ಸ್ಪೆಷಾಲಿಟಿ ಸ್ಪೆಷಲಿಸ್ಟ್ ಆಗಿ ಅವರು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ನಾನೀಗೇನು ಹೇಳಿದೆ, ENT ಸ್ಪೆಷಲಿಸ್ಟ್ ಕೂಡ ಹೋಗಿ ಕಿವಿಗೆ ಒಬ್ಬ ಸ್ಪೆಷಲಿಸ್ಟ್, ಮೂಗಿಗೆ ಒಬ್ಬ ಸ್ಪೆಷಲಿಸ್ಟ್, ಆಮೇಲೆ ಕಂಠಕ್ಕೆ ಒಬ್ಬ ಸ್ಪೆಷಲಿಸ್ಟ್. ಈಗ ಇನ್ನೂ ಮುಂದುವರಿದಂತೆ ಬಲಮೂಗಿಗೆ ಒಬ್ಬ ಸ್ಪೆಷಲಿಸ್ಟ್, ಎಡದ ಮೂಗಿಗೆ ಒಬ್ಬ ಸ್ಪೆಷಲಿಸ್ಟ್, ಪರಮಾತ್ಮನ ಸೃಷ್ಟಿ ಅಷ್ಟು ವಿಶಾಲವಾಗಿ ಹರಡಿಕೊಂಡಿದೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ನಾನು ಹೇಳಿದೆ. ಆಲೋಚನೆ ಮಾಡಿದಷ್ಟು ನಿಮಗೆ ತಲೆ ಕೆಟ್ಟು ಹೋಗ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನಾಡಿದ್ರು, ಪರಬ್ರಹ್ಮವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಎರಡು ವಿಧಾನ ಇದೆ. ಈ ಸೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಯಾವುದು, ನಕ್ಷತ್ರ ಲೋಕ, ವಿದ್ಯುಲ್ಲೋಕ, ಭೂಲೋಕ, ವರುಣಲೋಕ, ವಾಯುಲೋಕ, ಪಂಚಮಹಾಭೂತಗಳ ಲೋಕ, ಪ್ರತಿ ಒಂದನ್ನು ಕೂಡ ನೀವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದರೆ ನಿಮಗೆ ಅನುಭವಕ್ಕೆ ಬರ್ತದೆ ನೀವು ಪರಬ್ರಹ್ಮವನ್ನು ನೋಡಿದ್ದೀರಿ ಅಂತ. ಆದರೆ ಎಷ್ಟು ಜನ್ಮ ಎತ್ತಿದರೂ ಕೂಡ ಅದನ್ನು ಅಧ್ಯಯನ ಮಾಡೋದು ಸಾಧ್ಯ ಆಗುವುದಿಲ್ಲ. ಅವನ ಹತ್ರ ಅನಂತ ಜನ್ಮ ಎತ್ತಲೇ ಹೋಗಬೇಕಾಗ್ತದೆ, ಯಾಕಂದ್ರೆ ಅಂಥ ಅಷ್ಟು ಅನತ್ವ. ಅದಕ್ಕೋಸ್ಕರ ಶ್ರೀ ಸ್ವಾಮಿ ವಿವೇಕಾನಂದರು ಋಷಿಮುನಿಗಳು ಸುಲಭ ಉಪಾಯವನ್ನು ಕಂಡುಹುಡುಕಿದ್ದಾರೆ, ಅಂತರಂಗದ ಆಳಕ್ಕೆ ಇಳಿಯಬೇಕು. ಯಾವುದು ಬ್ರಹ್ಮಾಂಡವೋ ಅದೇ ಪಿಂಡಾಂಡ. ಮ್ಯಾಕ್ರೋಕಾಸಮ್ ಮತ್ತು ಮೈಕ್ರೋಕಾಸಮ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಯಾವುದು ಬ್ರಹ್ಮಾಂಡವೋ ಅದೇ ಪಿಂಡಾಂಡ. ಬ್ರಹ್ಮಾಂಡದಲ್ಲಿ ಏನೇನು ಇವೆಯೋ ಅವೆಲ್ಲವೂ ಕೂಡ ಈ ಪಿಂಡಾಂಡದಲ್ಲೇ ಇದೆ. ಈ ಒಂದು ಅನುಭವವನ್ನು ಋಷಿಮುನಿಗಳು ಮಾಡಿಕೊಂಡ್ರು. ಹೊರಗಡೆ ಹೋಗಿಯೇ ಪರಾಂಚಿಖಾನಿ ವಿತರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಷ್ಟಿದ್ಧೀರ ಪ್ರತ್ಯಗಾತ್ಮಾನ ಮೈಚ್ಛತ ಆವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್. ಪಂಚೇಂದ್ರಿಯಗಳೆಲ್ಲವೂ ಕೂಡ ಹೊರಮುಖವಾಗಿ ಹರಿತಾ ಇರುವುದರಿಂದ ಅನಾದಿ ಕಾಲದ ನಮ್ಮ ಭಾರತದ ವಿಜ್ಞಾನಿಗಳೇ, ಋಷಿಮುನಿಗಳಂತೆ ಇದ್ದಂತಹ ವಿಜ್ಞಾನಿಗಳೇ ಹೊರಮುಖವಾಗಿ ಹೋಗಿ ಹೋಗಿ ಹೋಗಿ ನೋಡಿ ಜ್ಯೋತಿಷ್ಯವನ್ನು ಕಂಡುಹುಡುಕಿದ್ದಾರೆ. ಆ ಜ್ಯೋತಿಷ್ಯ ಅಂತ ಹೇಳ್ತಕ್ಕಂಥ ಅದನ್ನು ಹೇಗೆ ಕಂಡುಹುಡುಕಿದ್ದಾರೆ, ನಮ್ಮ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಯಂತ್ರಗಳ ಸಾಮಗ್ರಿಗಳ ಮೂಲಕ ಹೇಗೆ ಕಂಡುಹುಡುಕಿದ್ದಾರೋ ಅದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಕಂಡುಹುಡುಕಿದ್ದಾರೆ. ಇಲ್ಲಿ ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ ಇತ್ಯಾದಿ ಎಲ್ಲವನ್ನು ಹುಡುಕಿ ಗ್ರಹಗತಿಗಳ ಲಕ್ಷಣ, ಆ ಗ್ರಹಗಳ ಗತಿ, ಆ ಗ್ರಹಗಳ ಗತಿ ಅಂತ ಹೇಳ್ತಕ್ಕಂಥದ್ದು ಯಾವ್ಯಾವ ಗ್ರಹದ ಪ್ರಭಾವದಿಂದ ಆ ಒಂದು ಮುಹೂರ್ತಕ್ಕೆ ಸರಿಯಾಗಿ ಈ ಮನುಷ್ಯ ಹುಟ್ಟಿರ್ತಾನೋ ಅದನ್ನ ಕಂಡು ಹುಡುಕಿ ಆ ಗ್ರಹ ಅಂತ ಹೇಳ್ತಕ್ಕಂಥದ್ದು ಇವನ ಮೇಲೆ ಹೇಗೆ ಒಕ್ಕರಿಸ್ತದೆ, ಒಳ್ಳೇದೋ ಕೆಟ್ಟದನ್ನೋ ಹೇಗೆ ಮಾಡ್ತದೆ ಅಂತ ಅನ್ನೋದನ್ನೆಲ್ಲ ಕಂಡು ಹುಡುಕಿ ಅದೆಲ್ಲ ನಿಜ ಅದು. ಇಷ್ಟರ ಮಟ್ಟಿಗೆ ನಮ್ಮ ಭಾರತದ ವೈಜ್ಞಾನಿಕ ಮನೋಭಾವ ಬೆಳೆದಿತ್ತು. ಅದನ್ನೆಲ್ಲ ಕಂಡಾಗಿತ್ತು, ಹೊರಗಡೆ ಇದನ್ನೆಲ್ಲ ಕಂಡಾಗಿತ್ತು. ಆದರೆ ಅವುಗಳ ಮೂಲಕ ಪರಿಪೂರ್ಣವಾದಂತಹ ಜ್ಞಾನ, ಮನಃಶಾಂತಿಯನ್ನು ಕೊಡುವಂತಹ ಜ್ಞಾನ, ಆನಂದವನ್ನು ಕೊಡತಕ್ಕಂತಹ ಜ್ಞಾನ ಸಾಧ್ಯವಿಲ್ಲ ಅನ್ನೋದನ್ನು ತಿಳ್ಕೊಂಡ್ರು ಅವರು. ಅಲ್ಲದೇನೆ ಅಷ್ಟು ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡ್ರು ಅವರು. ಆದ್ರಿಂದ ಅವರು ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷದ ಆವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್, ಆವೃತ್ತಗೊಳಿಸುವುದಂದ್ರೆ ನೀವು ಅದನ್ನು ಒಳಗಡೆ ತರತಕ್ಕಂತಹದ್ದು, ಮುಂದ್ಗಡೆ ಹೋಗ್ತಾ ಇದ್ದುದನ್ನ ಹಿಂದ್ಗಡೆ ಎಳೆದು ಒಳಗಡೆ ಹಾಕ್ತಕ್ಕಂತಹದ್ದು ಅಂತ. ಒಳಗಡೆ ಎಲ್ಲಿ? ಹೃದಯದಲ್ಲಿ. ನಿನ್ನೆ ತಾನೇ ಒಬ್ಬ ಯುವಕ ಕೇಳಿದ, ಈ ಹೃದಯ ಎಲ್ಲಿ? ಬಹಳ ಕಾಲದಿಂದ ನಾವು ಹೃದಯದ ಬಗ್ಗೆ ಚಿಂತೆ ಮಾಡಿದವರಲ್ಲ, ಆದ್ರಿಂದ ಹೃದಯ ಕಳೆದು ಹೋಗಿದೆ. ಜನಗಳ ನಡವಳಿಕೆ ಎಲ್ಲ ನೋಡಿದ್ರೆ ಗೊತ್ತಾಗೋದಿಲ್ವೇ ಅಲ್ಲೇನಾದ್ರೂ ಹೃದಯ ಇದೆಯೇ? ಹೃದಯವನ್ನು ಹುಡುಕಬೇಕಾಗಿದೆ. ಆದ್ರೆ ವೈದ್ಯರೇನೋ ಹುಡುಕಿದ್ದಾರೆ, ಇಲ್ಲಿ ಮಾಂಸಲವಾದ ಹೃದಯ, ಮುಷ್ಟಿಗಾತ್ರದ ಹೃದಯ, ಆಧ್ಯಾತ್ಮಿಕ ಹೃದಯ ಅದು ಬೇರೆ. ಯಾವುದದ್ದು ಹಾಗಾದ್ರೆ? ಎಲ್ಲಿಂದ ಭಾವನೆಗಳು ಹೊರಹೊಮ್ಮಿ ಬರುತ್ತವೋ ಅದು. ಭಾವನೆಗಳು ಎಲ್ಲಿಂದ ಹೊರಹೊಮ್ಮಿ ಬರುತ್ತವೆ? ಆತ್ಮನಿಂದ ಹೊರಹೊಮ್ಮಿ ಬರುತ್ತವೆ, ನಿಜ. ಅದರ ನಂತರದ ಆ ಸ್ಥೂಲ ವಸ್ತುವೆ ಹೃದಯ, ಆಧ್ಯಾತ್ಮಿಕ ಹೃದಯ. ಈ ಹೃದಯ ಅಂತ ಹೇಳ್ತಕ್ಕಂತಹದ್ದು ಈ ಎದೆಯ ಭಾಗದಲ್ಲೇ ಇದೆ. ಅದನ್ನೇನೇನೆ ಅನಾಹತ ಚಕ್ರ, ಅನಾಹತ ಚಕ್ರ ಅಂತ ಇನ್ನೊಂದು ಹೆಸರಿನಿಂದ ಕರೀತಾರೆ. ಯೋಗಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಹೃದಯ ತೆರೆದುಕೊಳ್ಳುತ್ತದೆ. ಆಗ ಮಾತ್ರವೇ ಆ ಹೃದಯ ಗೋಚರವಾಗುತ್ತದೆ. ಹೃದಯ ಗೋಚರವಾದ ಮೇಲೆ ಆ ಜ್ಯೋತಿರ್ಮಯವಾದ ಹೃದಯ, ಅದು ಆಧ್ಯಾತ್ಮಿಕ ಹೃದಯ, ಅದರೊಳಗಡೆ ನಮ್ಮ ಇಷ್ಟ ದೇವತೆ ರಾರಾಜಿಸುವಂತಹದ್ದು ಗೋಚರಿಸುತ್ತದೆ. ಈ ಒಂದು ಆಧ್ಯಾತ್ಮಿಕ ಹೃದಯವನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಅದಕ್ಕೋಸ್ಕರ ಮನಸ್ಸನ್ನ ಏಕಾಗ್ರಗೊಳಿಸಬೇಕಾಗುತ್ತದೆ. ಹೊರಗಡೆ ಓಡುವಂತಹ ಮನಸ್ಸನ್ನ ಇಂದ್ರಿಯಗಳ ಮೂಲಕ, ಇಂದ್ರಿಯಗಳ ಸಹಾಯದಿಂದ ಓಡ್ತಕ್ಕಂತಹ ಈ ಮನಸ್ಸನ್ನ ಮತ್ತೆ ಮತ್ತೆ ಸ್ಲೋಲಿ ಸ್ಲೋಲಿ ಕ್ಯಾಚ್ ದಿ ಮಂಕಿ ಎಳೆತಂದು ಪತ್ತೆ ಹಚ್ಚಬೇಕಾಗುತ್ತದೆ. ಇದನ್ನೆಲ್ಲ ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಇದು ನೇರವಾಗಿ ವಿಷಯಕ್ಕೆ ಸಂಬಂಧ ಪಡೆದೇ ಇರತಕ್ಕಂತಹದ್ದು ನಿಜ. ಆದರೆ ಈ ಹೃದಯವನ್ನು ನಾವು ಅರಿಯದೆ ಹೋದ್ರೆ ಅಲ್ಲಿ ನಾವು ಏಕಾಗ್ರ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ, ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ, ಭಗವಂತನನ್ನು ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಆ ಹೃದಯದ ಮೇಲೆ ಧ್ಯಾನ ಮಾಡೋದೇ ಒಂದು ದೊಡ್ಡ ಕೆಲಸ. ಶರೀರವನ್ನು ಸ್ಥಿರವಾಗಿ ಇಟ್ಟಿರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ನೀರು ತುಂಬಿದಂತಹ ಪಾತ್ರೆ, ಆ ಪಾತ್ರೆ ಅಲುಗಾಡ್ತಾ ಇದ್ರೆ ಹೇಗೆ ನೀರು ಕೂಡ ಅಲುಗಾಡಿ ಒಳಗಡೆ ಇರತಕ್ಕಂತಹ ವಸ್ತು ಪ್ರತಿಫಲಿಸುವುದಿಲ್ಲವೋ, ಅದೇ ರೀತಿಯಲ್ಲಿ ಶರೀರವು ಕೂಡ ಯಾವಾಗಲೂ ಅಲುಗಾಡ್ತಾ ಇತ್ತು ಅಂತ ಹೇಳಿದ್ರೆ ಮನಸ್ಸು ಕೂಡ ಅಲುಗಾಡ್ತಾ ಒಳಗಡೆ ಇರತಕ್ಕಂತಹ ಹೃದಯ ಕಾಣಿಸುವುದಿಲ್ಲ, ಇನ್ನು ದೇವರಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತಕ್ಕಂತಹ ಪ್ರಶ್ನೆ ಉದ್ಭವಿಸುತ್ತದೆ. ಅದಕ್ಕೋಸ್ಕರ ಶರೀರವನ್ನು ಸ್ಥಿರವಾಗಿ ಇಡುವಂತಹ ಒಂದು ಪ್ರಯತ್ನವನ್ನೇ ಬಹಳ ಕಾಲ ಮಾಡಬೇಕಾಗುತ್ತದೆ. ಆಸನ ಸಿದ್ಧಿ, ಆಸನ ಸಿದ್ಧಿ ಅಂತ ಒಂದಿದೆ. ಒಂದೇ ಆಸನದಲ್ಲಿ ಸ್ವಲ್ಪವೂ ನೋವನ್ನ ಅನುಭವಿಸದೆ ಬಹಳ ಹೊತ್ತು ಬಹಳ ಕಾಲ ಕುಳಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ತಂದುಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಆಸನ ಸಿದ್ಧಿ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಕೂತ್ರೆ ಸಾಕಾಗುವುದಿಲ್ಲ, ಈ ಇಂದ್ರಿಯಗಳು ತಿಳ್ತಕ್ಕಂಥವುಗಳು, ಮನಸ್ಸಿನ ಒಳಗಡೆ ಇರತಕ್ಕಂಥವುಗಳು, ಅವುಗಳೆಲ್ಲವೂ ಕೂಡ ಚಪಲವನ್ನು ತೋರಿಸುತ್ತವೆ. ಅದನ್ನು ತಿನ್ನಬೇಕು, ಇದನ್ನು ಉಣ್ಣಬೇಕು, ಅದನ್ನು ನೋಡಬೇಕು, ಇದನ್ನು ಕೇಳಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರೇರಣೆಯನ್ನ ಒಳಗಡೆಯಿಂದ ಕೊಡ್ತಾ ಇರುತ್ತವೆ. ಆದ್ರಿಂದ ಆ ಇಂದ್ರಿಯಗಳನ್ನು ಕೂಡ ನಾವು ಜಯಿಸಿಕೊಳ್ಬೇಕಾಗುತ್ತದೆ. ಮೊದಲು ಹೊರಗಡೆ ಇರತಕ್ಕಂತಹ ಇಂದ್ರಿಯಗಳಿಗೆ ಅವು ಕೇಳತಕ್ಕಂತಹ ಸುಖವನ್ನ ಕೊಡದೇನೇನೆ, ನಿನಗೆ ಕೊಡೋದಿಲ್ಲ, ನೀನೆಷ್ಟೇ ಹಠ ಮಾಡಿದ್ರು ಕೂಡ ಕೊಡೋದೇ ಇಲ್ಲ ನಾನು, ನೀನು ಹೇಳ್ತಾ ಇರ್ತೀನಿ ನೀನು ಕೊಡು ಅಂತ, ನಾನು ಹೇಳ್ತೀನಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕೊನೆವರೆಗೂ ನಾನು ಅದನ್ನೇ ಹೇಳೋದು, ತಿಳ್ಕೊ ಇನ್ನೊಂದ್ಸರ್ತಿ ತಿಳ್ಕೊ ಮತ್ತೊಂದ್ಸರ್ತಿ ತಿಳ್ಕೊ ಕೊಡೋದಿಲ್ಲ ಅಂತ ಈ ರೀತಿಯಲ್ಲ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಆ ಇಂದ್ರಿಯಗಳನ್ನ ನಾವು ದಮನ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ಇಂದ್ರಿಯದಿಂದ ಮನಸ್ಸು ಚಂಚಲವಾಗ್ತದಲ್ಲ, ಅದಕ್ಕೋಸ್ಕರ ಆ ಇಂದ್ರಿಯವನ್ನ ನಾವು ದಮನಗೊಳಿಸಿದಾಗ ಒಂದು ಸ್ಥಿತಿ ಬರ್ತದೆ. ಅದಕ್ಕೆ ಇಂದ್ರಿಯ ಜಯ, ಇಂದ್ರಿಯ ಜಯ ಅಂತ. ಆ ಇಂದ್ರಿಯ ಜಯ ಆಸನ ಸಿದ್ಧಿ, ಇಂದ್ರಿಯ ಜಯ. ಇಂದ್ರಿಯ ಜಯವಾಯಿತು ಅಂತ ಹೇಳಿದ್ರೆ ಶಮ ಸುಖ ಅಂತ ಹೇಳ್ತಕ್ಕಂಥ ಅದು ಉತ್ಪನ್ನವಾಗ್ತದೆ. ಶಮ ಶಾಂತಿ, ಮನಸ್ಸು ಸಮಾಧಾನಕ್ಕೆ ಬರುತ್ತದೆ. ಆ ಶಮಸುಖವನ್ನ ಅನುಭವಿಸೋದೇ ಒಂದು ದೊಡ್ಡ ಸುಖ. ಅದು ಸುಮ್ಮನೆ ತನ್ನ ಪಾಡಿಗೆ ತಾನು ಸುಖವಾಗಿರ್ತಕ್ಕಂಥ ಒಂದು ಸ್ಥಿತಿ ಬರುತ್ತದೆ. ಭಗವಂತನ ಸಾಕ್ಷಾತ್ಕಾರ 4 ಜನ್ಮಗಳಲ್ಲಾಗದೇ ಇದ್ರೂ ಕೂಡ ಅವನಿಗಂತ ಕಷ್ಟ ಅನಿಸೋದಿಲ್ಲ. ಯಾಕಂದ್ರೆ ಈ ಶಮಸುಖದಲ್ಲೇ ಅವನಿರ್ತಾನೆ. ಆದ್ರೆ ಅಲ್ಲೇ ನಿಂತು ಬಿಟ್ರೆ ಮೋಸ ಹೋಗ್ತಾನೆ. ಅದಕ್ಕೋಸ್ಕರ ಮುಂದ್ ಹೋಗ್ಬೇಕು ಅಂತ ಹೇಳ್ತಕ್ಕಂಥ ತೀವ್ರತೆಯನ್ನು ಇಟ್ಕೊಳ್ಬೇಕು. ನೋಡಿ ಎಷ್ಟೊಂದು ವಿಚಾರ ಹೇಳಿದೆ, ನಾನು ಇವುಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ಏಕಕಾಲದಲ್ಲಿ ಇಟ್ಟುಕೊಳ್ತೇನೆ ಸಾಧನೆ ಅಂತ ಹೇಳ್ತಕ್ಕಂಥ ಅದನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೋಸ್ಕರ ಓದಿ ಮತ್ತೆ ಓದಿ, ಕಣ್ಣಲ್ಲಿ ಇಟ್ಟು ಓದಿ, ರೂಮಿನ ಬೋಲ್ಟ್ ಹಾಕೊಂಡು ಓದಿ, ಯಾರು ತೊಂದರೆ ಕೊಡದಂತೆ ಮಾಡಿಕೊಂಡು ಎಲ್ರಿಗೂ ಸೂಚನೆ ಕೊಟ್ಟು ಓದ್ತಾ ಇರಿ, ಮತ್ತೆ ಓದ್ತಾ ಇರಿ. ತಿಳಿದುಕೊಳ್ಳಿ, ಈ ಕಲಿಯುಗದ ಕಲುಷಿತವಾದ ಆಹಾರವನ್ನು ತಿಂದು ಮನಸ್ಸು ಅದಾಗಲೇ ಚಂಚಲವಾಗಿದೆ, ಅದಾಗಲೇ ದುಷ್ಟವಾಗಿದೆ, ಅದಾಗಲೇ ಕೊಳಕಾಗಿದೆ. ಆದ್ರಿಂದ ಮತ್ತಷ್ಟು ಅಧ್ಯಯನ ಮಾಡಿಬಿಟ್ಟಿದೆ, ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಿಬಿಟ್ಟಿದೆ. ಮೊದಲು ಆ ವಿಷಯ ಗ್ರಹಣವನ್ನು ಮಾಡಿ ಅದೇ ನಿಮ್ಮ ಏಕಾಗ್ರತೆಗೆ ಮತ್ತು ಹೆಚ್ಚಿನ ಒಂದು ಅಧ್ಯಯನ ಮಾಡೋದಕ್ಕೆ ನಿಮ್ಮ ಮನಸ್ಸನ್ನ ಸಮರ್ಥವನ್ನಾಗಿಸ್ತದೆ ಅಂತ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತೀನಿ. ಎಷ್ಟೊಂದು ಮಾತುಗಳಿವೆ, ಎಷ್ಟೊಂದು ವಿಚಾರಗಳಿವೆ ಇದನ್ನೆಲ್ಲ ಹೇಳಿ ಮುಗಿಸೋದಕ್ಕೆ ಸಾಧ್ಯವೇ? ಆಲೋಚನೆ ಮಾಡಿ ನೋಡಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಶ್ರದ್ಧೆ ನಿಂತ್ಕೊಂಡು ಮುಂದುವರಿಯಿರಿ ಸಾಕು, ಬಾಕಿ ಉಳಿದದ್ದೇನು ಬೇಕಿಲ್ಲ ಅಂತ. ಶ್ರದ್ಧೆ ಅಂದ್ರೆ ಏನು? ಈಗ ಯಾವ ಶ್ರೀರಾಮಕೃಷ್ಣರು, ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳ್ತಕ್ಕಂತ ಮಾತು ಒಂದಾದ್ರೆ, ಸರ್ವದೇವ ದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ನಮಃ ಅಂತ ಹೇಳ್ತಕ್ಕಂತ ಮಾತು ಬೇರೆ ಹುಟ್ಟುಕೊಂಡಿದೆ. ಎಲ್ಲ ದೇವದೇವಿಯರನ್ನು ಕೂಡ ನಾವು ಪೂಜಿಸಿದಂತಾಗ್ತದೆ ಶ್ರೀರಾಮಕೃಷ್ಣನ ಪೂಜಿಸಿದ ಮಾತ್ರಕ್ಕೆ ಅಂತ ಹೇಳ್ತಕ್ಕಂಥ ಈ ಒಂದು ಮಾತಿನಲ್ಲಿ ಶ್ರದ್ಧೆಯನ್ನು ಇಟ್ಟು ನಾವು ಯಾತಕಲ್ಲಿ ಶರಣಾಗಿ ಬೇಕಾದನ್ನು ಪಡೆಯಬಾರದು ಅನ್ನುವ ಪ್ರಶ್ನೆಗೆ ಯಾರು ಉತ್ತರ ಕೊಡೋಕೆ ಸಿದ್ಧರಾಗಿಲ್ಲ. ಪ್ರಶ್ನೆ ಬರ್ತದೆ ಆಮೇಲೆ ಮತ್ತೆ ಪ್ರಶ್ನೆ. ಈ ಪ್ರಶ್ನೆ ಅಂತ ಹೇಳ್ತಕ್ಕಂಥದ್ದೇ ನಮ್ಮನ್ನ ಸಾಯಿಸುತ್ತದೆ. ಒಂದೋ ಬಲವಾದ ಶ್ರದ್ಧೆಯನ್ನು ಇಟ್ಕೊಳ್ಳಿ ದುಮುಕಿ, ಇಲ್ಲವೋ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಶಾಸ್ತ್ರದ ಮರೆ ಹೊಕ್ಕಿ. ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದಾರೆ, 50 ವರ್ಷಗಳ ಸೇವಾ ಕಾರ್ಯಗಳೆಲ್ಲ ಮುಗಿದ ಮೇಲೆ ಮತ್ತೆ ನೀವು ಈ ಸೇವಾ ಕಾರ್ಯಗಳಿಂದ ವಿಮುಖರಾಗಿ ಶಾಸ್ತ್ರಗಳ ಕಡೆಗೆ ಯೋಗದ ಕಡೆಗೆ ಧುಮುಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜನ ಇವತ್ತು ನಮ್ಮನ್ನು ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಅಲ್ಲೊಂದು ಸ್ಕೂಲ್ ಮಾಡಿ, ಇಲ್ಲೊಂದು ಸ್ಕೂಲ್ ಮಾಡಿ, ನಮ್ಮ ಮಕ್ಕಳನ್ನ ನಾವು ತಯಾರು ಮಾಡಿ ಕಳಿಸ್ಕೊಡ್ತೀವಿ. ಸನ್ಯಾಸಿಗಳೆಲ್ಲ ಈ ಬಗೆಯ ಕಾರ್ಯಕ್ರಮದಲ್ಲಿ ಮುಳುಗಿದ್ರೆ ಯೋಗವನ್ನು ಅಭ್ಯಾಸ ಮಾಡೋದು ಯಾವಾಗ, ಯೋಗದ ರಹಸ್ಯವನ್ನು ಈ ಜಗತ್ತಿಗೆ ಸಾರೋದು ಯಾವಾಗ? ಎಲ್ಲ ಶ್ರೀರಾಮಕೃಷ್ಣರು ಹಾಗೆ ಹೇಳಿದ್ರು, ಶ್ರೀರಾಮಕೃಷ್ಣರು ಹೀಗೆ ಹೇಳಿದ್ರು ಅಂತ ಅವರು ಹೇಳಿದ್ದನ್ನು ನಾವು ಹೇಳಿಕೊಂಡು ಬದುಕುವಂತ ಕಾಲ. ಯಾರ್ಯಾರೋ ಏನೇನೋ ಹೇಳಿ ನೀವು ಏನು ಹೇಳ್ತೀರಿ ಅಂತ ಹೇಳ್ತಕ್ಕಂತಹ ಪರಿಸ್ಥಿತಿ ನಾವು ಬರಬೇಕು. ಯಾವ ಒಂದು ಅನುಭವ, ದೇವರೊಬ್ಬ ಇದ್ರೆ ಅವನನ್ನು ನಾನು ಕಾಣಬೇಕು, ಆತ್ಮನೊಬ್ಬನಿದ್ರೆ ಅವನನ್ನು ನಾನು ಪಡೆಯಬೇಕು, ಈ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಯಾವ ಬಗೆಯ ಸಾಧನೆಗೆ ನಮ್ಮನ್ನು ನಾವು ಗುರಿಪಡಿಸಿಕೊಳ್ಳಬೇಕೋ ಅಂತ ಸಾಧನೆಗೆ ನಮ್ಮನ್ನು ನಾವು ಗುರಿಪಡಿಸಿಕೊಳ್ಳಬೇಕು. ಇದಕ್ಕೆಲ್ಲ ಕಾಲಾವಧಿ ಬೇಕಲ್ಲ. ಆಲೋಚನೆ ಮಾಡಿ ನೋಡಿ, ಸ್ವಾಮಿ ವಿವೇಕಾನಂದರು ಎಲ್ಲವನ್ನು ಹೇಳಿ ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು, ತ್ಯಾಗ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ಪವಿತ್ರತೆಯನ್ನು ತಾಳಿ, ಆತ್ಮಭಾವವನ್ನು ತಾಳಿ, ಪವಿತ್ರತೆಯನ್ನು ತಾಳಿ, ಆನಂದವನ್ನು ಅನುಭವಿಸಿ ನಿಮ್ಮ ಪಾಡಿಗೇರಿ, ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ. ಕೊನೆಯ ಮಾತನ್ನು ಅವರು ಹೇಳ್ತಾರೆ, ರಿಲಿಜನ್ ಈಸ್ ನಾಟ್ ಫಾರ್ ಮಾಸ್ ಎಂತ ಮಾತುಗಳನ್ನೆಲ್ಲ ತಮ್ಮ ಲೋಕಾನುಭವದ ಆಧಾರದ ಮೇಲೆ ಹೇಳ್ತಾರೆ ಅವರು. ಅದನ್ನೆಲ್ಲ ಮರೆತು ಬಿಟ್ಟು ನಾವು ಯಾವುದೋ ಒಂದನ್ನು ಮಾತ್ರ ಇಟ್ಕೊಂಡು ಕುರುಡ್ರು ಆನೆಯನ್ನು ನೋಡಿದಾಗೆ, ಕಾಲಮುಟ್ಟಿ ಆನೆ ಅಂತಂದ್ರೆ ಕಂಬ ಇದ್ದಾಗೆ ಅಂತ ಹೇಳಿದಾಗೆ, ಆ ರೀತಿಯ ಸ್ಥಿತಿಗೆ ನಾವು ಬರಬಾರದು. ಆಮೂಲಾಗ್ರವಾಗಿ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿ ಶ್ರೀ ಸ್ವಾಮಿ ವಿವೇಕಾನಂದ ಮಾತುಗಳನ್ನು ಅಧ್ಯಯನ ಮಾಡಿ ಒಂದು ಸರಿಯಾದ ತಿಳುವಳಿಕೆಗೆ ಬಂದು ಯಾವುದೇ ತರದ ಗಲಿಬಿಲಿಗೂ ಕೂಡ ನಮ್ಮನ್ನು ಗುರಿ ಮಾಡಿಕೊಳ್ಳದೆ ನೇರವಾಗಿ ಮುಂದುವರಿಬೇಕು, ಅಮೃತವನ್ನ ಹೀರಬೇಕು. ಇದು ಸಾರ. ಅಮೃತವನ್ನು ನಾವು ಹೀರಬೇಕು ಅಂತ ಹೇಳ್ತಕ್ಕಂಥದ್ದೇ ಈ ಉಪನಿಷತ್ತಿನ ಅಥವಾ ಈ ಉಪನ್ಯಾಸದ ಸಾರ. ಅದಕ್ಕೋಸ್ಕರ ಇಷ್ಟೊಂದು ಶ್ರಮ ವಹಿಸಿದೆ ಈ ಮಾತುಗಳನ್ನು ಹೇಳುವುದಕ್ಕೋಸ್ಕರ. ಹೀಗೆ ನಮ್ಮ ಮನಸ್ಸು ಸಾಧನಾ ಕಡೆಗೆ ಗಮನ ಕೊಡಲಿ ಮತ್ತು ಇನ್ನಷ್ಟು ಇನ್ನಷ್ಟು ಶ್ರೀರಾಮಕೃಷ್ಣರ ಮಾತನ್ನ ಅರ್ಥ ಮಾಡಿಕೊಳ್ಳಲಿ ಅಂತ ಹೇಳಿ ಶ್ರೀರಾಮಕೃಷ್ಣರು ಕೂಡ ಇದಕ್ಕೆ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಈ ಮಾತನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.